ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಶ್ರೋತೃಗಳೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50. ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಇವತ್ತಿನ ಕೃಷಿರಂಗದಲ್ಲಿ ಕೇಳೋಣ, ಬನ್ನಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಗಿಡ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ವಾರ್ಷಿಕ ಮೇವಿನ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಬೆಳೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಜಿ ಶೇಖರ್ ಅವರೊಂದಿಗೆ ಸಂದರ್ಶನವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಗಿಡ ಕೊಟ್ಟ ದೇವರಿಗೆ ನೀ ವಂದಿಸು. ಡಾಕ್ಟರ್ ಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ತಾವು ಇವತ್ತಿನ ದಿವಸ ಮೇವಿನ ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಲಯ ಕೃಷಿ ಸಂಶೋಧನಾ ಕೇಂದ್ರ ಮೇವಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದೆ. ಒಂದು ಪ್ರಾತ್ಯಕ್ಷಿತ ತಾಕನ್ನೇ ತಾವು ತಯಾರು ಮಾಡಿಬಿಟ್ಟಿದ್ದೀರಿ. ಬಿತ್ತನೆಯೂ ಕೂಡ ರೈತರಿಗೆ ಕೊಡ್ತಾ ಇದ್ದೀರಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಕೃಷಿ ಮತ್ತು ಹೈನುಗಾರಿಕೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಅಂದರೆ ಕೃಷಿ ಅವಲಂಬಿತ ಉದ್ದಿಮೆಗಳಲ್ಲಿ ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ಲಾಭದಾಯಕವಾದಂಥ ಒಂದು ಉದ್ದಿಮೆ. ಅದು ಯಾವಾಗ ಲಾಭದಾಯಕ? ನಾವು ಸಮತೋಲನ ರೀತಿಯಲ್ಲಿ ಆಹಾರವನ್ನು ಜಾನುವಾರುಗಳಿಗೆ ಒದಗಿಸಿದಾಗ ಮಾತ್ರ ಲಾಭದಾಯಕ. ಅದು ಅಂದರೆ ನಾವು ಆದಷ್ಟು ಪಶು ಆಹಾರವನ್ನು ಕಡಿಮೆ ಮಾಡಿಕೊಂಡು ಜಾನುವಾರುಗಳಿಗೆ ಬೇಕಾದಂಥ ಆಹಾರವನ್ನು ನಾವು ಹಸಿರು ಮೇವಿನ ಮುಖಾಂತರ ಒದಗಿಸಿದಾಗ ಮಾತ್ರ ಅದನ್ನು ನಾವು ಲಾಭದಾಯಕ ಅಂತೇಳಿ ನಾವು ಕರಿತಾ ಇದ್ದೀವಿ. ಪ್ರಪಂಚದಲ್ಲಿ ಭಾರತ ದೇಶ ಜಾನುವಾರುಗಳ ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದರೂ ಸಹ ಉತ್ಪಾದನೆಯಲ್ಲಿ ನಾವು ಕೆಳಮಟ್ಟದಲ್ಲಿ ಇದ್ದೀವಿ. ಇದಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ಪ್ರಮುಖ ಕಾರಣ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಜಾನುವಾರುಗಳಿಗೆ ಬೇಕಾದಂಥ ಹಸಿರು ಮೇವನ್ನು ಒದಗಿಸ್ತಾ ಇರತಕ್ಕಂಥದ್ದು ಒಂದು. ಇದಕ್ಕೂ ಅನೇಕ ಕಾರಣಗಳಿವೆ. ಒಂದು, ರೈತ ಬಾಂಧವರಿಗೆ ಇದ್ರ ಬಗ್ಗೆ ಅರಿವಿಲ್ಲದಿರತಕ್ಕಂಥದ್ದು ಒಂದಿರ್ಬೋದು. ಇನ್ನೊಂದು, ಒಂದು ಕಡೆ ನಮ್ಮ ದೇಶದಲ್ಲಿ ಜನಸಂಖ್ಯಾ ಸ್ಫೋಟದಿಂದ ಆಹಾರ ಬೇಡಿಕೆ ದಿನೇ ದಿನೇ ಹೆಚ್ಚೋದ್ರಿಂದ ಪ್ರತ್ಯೇಕವಾಗಿ ಮೇವಿನ ಬೆಳೆಗಳಿಗೋಸ್ಕರ ಜಮೀನನ್ನು ಮೀಸಲಿಡ್ತಕ್ಕಂಥದ್ದು ಕಷ್ಟಕರವಾದಂಥ ಒಂದು ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಮೇವನ್ನು ಒದಗಿಸ್ತಕ್ಕಂಥದ್ದು? ಇದಕ್ಕೆ ಒಂದು ಸುಲಭವಾದ ಉಪಾಯ ಅಂತಂದರೆ ನಮ್ಮ ಬೆಳೆ ಪದ್ಧತಿಗಳಲ್ಲಿ ನಾವು ಮೇವನ್ನು ಅಂತರ್ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ, ಅಥವಾ ಯಾವಾಗಲೂ ಜಮೀನು ಖಾಲಿ ಇದ್ದಾಗ ಅಂಥ ಒಂದು ಸಂದರ್ಭದಲ್ಲಿ ನಾವು ಮೇವನ್ನು ಬೆಳ್ಕೊಂಡು ಮೇವಿನ ಕೊರತೆಯನ್ನು ನಾವು ಆಹಾರ ಪದಾರ್ಥಗಳ ತೊಂದರೆ ಆಗದಂತೆ ನಾವು ಸುಲಭವಾಗಿ ನಿವಾರಣೆಯನ್ನು ಮಾಡ್ಬೋದು. ಸುಮಾರು ಮೇವನ ಬೆಳೆಗಳಿದೆ. ನಾವು ಮೇವನ ಬೆಳೆಗಳಲ್ಲಿ ಪ್ರಮುಖವಾಗಿ ನಾವೇನು ಮಾಡ್ತೀವಿ ಅಂದರೆ ಅವಧಿಯ ಆಧಾರದ ಮೇಲೆ, ಅದರ ಬೆಳವಣಿಗೆಯ ಆಧಾರದ ಮೇಲೆ ನಾವು ಪ್ರಮುಖವಾಗಿ ನಾವು ಎರಡು ಭಾಗಗಳಾಗಿ ನಾವು ಅದನ್ನು ವಿಂಗಡಣೆ ಮಾಡ್ತೀವಿ. ಒಂದು ಬಹುವಾರ್ಷಿಕ ಮೇವಿನ ಬೆಳೆಗಳು, ಇನ್ನೊಂದು ಅಲ್ಪಾವಧಿ ಮೇವಿನ ಬೆಳೆಗಳು ಅಂತೇಳಿ. ಬಹುವಾರ್ಷಿಕ ಮೇವಿನ ಬೆಳೆಗಳು ಅಂತಂದರೆ ಒಂದು ಸಲ ನೀವು ನಾಟಿ ಮಾಡ್ತಂದಾಗ ಸುಮಾರು 10-15 ವರ್ಷ ನೀವು ಅದನ್ನು ಸತತವಾಗಿ ಕಟಾವು ಮಾಡ್ತಕ್ಕಂಥದ್ದು. ಅಲ್ಪಾವಧಿ ಮೇವಿನ ಬೆಳೆಗಳು ಅಂತಂತಂದರೆ ಕೇವಲ 60-70 ದಿನಕ್ಕೆ ಕಟಾವು ಬರತಕ್ಕಂಥ ಬೆಳೆಗಳು. ಮತ್ತು ಈ ಮೇವಿನ ಬೆಳೆಗಳಲ್ಲಿ ಏಕದಳ ಮೇವಿನ ಬೆಳೆಗಳು ಮತ್ತು ದ್ವಿದಳ ಮೇವಿನ ಬೆಳೆಗಳು ಅಂತೇಳಿ ನಾವು ಕರಿತೀವಿ. ಏಕದಳ ಮೇವಿನ ಬೆಳೆಗಳಲ್ಲಿ ಕಚ್ಚಾ ಸಸಾರಜನಕ ಅಂದರೆ ಪ್ರೋಟೀನ್ ಅಂಶ ಕಡಿಮೆ ಇರ್ತದೆ. ಅಂದರೆ ಹಸುಗಳಿಗೆ ಅದು ನಾವೇನು ಹೇಳ್ತೀವಿ ಹೊಟ್ಟೆ ತುಂಬಲಿಕ್ಕೆ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಕೊಡ್ತಕ್ಕಂಥದ್ದು ನಾವು ಏಕದಳ ಮೇವಿನ ಬೆಳೆಗಳು. ದ್ವಿದಳ ಮೇವಿನ ಬೆಳೆಗಳಲ್ಲಿ ಏನಂದರೆ ಸತ್ವಭರಿತ ಅಂದರೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಕಚ್ಚಾ ಸಸಾರಜನ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ಜಾನುವಾರುಗಳಿಗೆ ಶೇಕಡ 75% ಭಾಗ ಏಕದಳ ಗುಂಪು ಸೇರತಕ್ಕಂಥ ಮೇವನ್ನು ಕೊಡಿ, ಶೇಕಡ 25% ಭಾಗ ದ್ವಿದಳ ಗುಂಪಿಗೆ ಸೇರತಕ್ಕಂಥ ಮೇವನ್ನು ಶಿಫಾರಸನ್ನು ಮಾಡ್ತೀವಿ. ಈಗ ನಾವು ಏಕದಳ ಮೇವಿನ ಬೆಳೆಗಳಲ್ಲಿ ಬಹುವಾರ್ಷಿಕ ಏಕದಳ ಮೇವಿನ ಬೆಳೆಗಳು ಮತ್ತು ಅಲ್ಪಾವಧಿ ಏಕದಳ ಮೇವಿನ ಬೆಳೆಗಳನ್ನು ನೋಡಿದಾಗ, ಬಹುವಾರ್ಷಿಕ ಏಕದಳ ಮೇವಿನ ಬೆಳೆಗಳಲ್ಲಿ ಪ್ರಮುಖವಾದ ಬೆಳೆ ಅಂತಂದರೆ ಪ್ರತಿಯೊಬ್ಬ ರೈತರು ಸಹ ಬೆಳೀತಕ್ಕಂಥ ಒಂದು ಬೆಳೆ ಅಂತಂದರೆ ನಾವು ನೇಪೆರುಲ್ಲು ಅಂತೇಳಿ ಕರಿತೀವಿ. ಅಂದರೆ ರೈತರು ಸ್ಥಳೀಯವಾಗಿ ವಾಡಿಕೆಯಾಗಿ ಅದನ್ನು ಸೀಮೆ ಹುಲ್ಲು ಅಂತೇಳಿ ಕರೀತಾರೆ. ನಾವು ಮೇವಿನಲ್ಲಿ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಒಂದು ಬೇಸಾಯ ಕ್ರಮ ಅಂತಂದರೆ ಕಟಾವಿನ ಸಮಯ ಬಹಳ ಪ್ರಮುಖವಾದದ್ದು. ನಿಮ್ಮ ಬೇರೆ ಬೇಸಾಯ ಕ್ರಮಗಳಿಗೆ ಹೋಲಿಕೆ ಮಾಡಿದಾಗ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕಟಾವಿನ ಸಮಯ. ಈಗ ಉದಾಹರಣೆ ನೀವು ನೇಪೇರು ಹುಲ್ಲನ್ನು ತಗೊಂಡಾಗ, ನಾವು ನೇಪೇರು ಹುಲ್ಲಿನಲ್ಲಿ ಸುಮಾರು ಒಂದು ಸಲ ನಾವು ನಾಟಿ ಮಾಡ್ತಂದ್ರೆ ಸುಮಾರು ನಾವು ಅದನ್ನು 10-15 ವರ್ಷಗಳ ಕಾಲ ಅದನ್ನು ಸತತವಾಗಿ ನಾವು ಕಟಾವನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಸಾಕಷ್ಟು ತಳಿಗಳಿದೆ. ಯಾಕಂದ್ರೆ ನಾನು ಮೊದಲು ಹೇಳಿದೆ ನಿಮಗೆ, ಪ್ರತ್ಯೇಕವಾಗಿ ಜಮೀನನ್ನು ಮೇವಿಗೋಸ್ಕರ ಮೀಸಲಿಡ್ತಕ್ಕಂಥದ್ದು ಕಷ್ಟಕರವಾದಂಥ ಒಂದು ಕೆಲಸ ಅಂತೇಳಿ. ಸೊ ಒಂದು ಸುಲಭವಾದ ವಿಧಾನ ಮೇವನ್ನು ಉತ್ಪಾದನೆ ಜಾಸ್ತಿ ಮಾಡಬೇಕಂತಂದರೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಒಂದು ಬಳಕೆ ಮಾಡ್ತಕ್ಕಂಥದ್ದು ಒಂದು. ಎರಡನೇದು ಆದಷ್ಟು ನಾವು ವೈಜ್ಞಾನಿಕ ರೀತಿಯಲ್ಲಿ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಕ್ಕಂಥದ್ದು. ನಾನು ಕೆಲವೊಬ್ಬ ರೈತ ಬಂದವ್ರನ್ನ ನೋಡ್ತಾ ಇರ್ತೀವಿ, 1/2 ಎಕರೆ 3/4 ಎಕರೆ ಅಥವಾ 1/4 ಎಕರೆ ಮೇವನ್ನು ಹಾಕೊಂಡಿರ್ತಾರೆ. ಮೇವು ನೆಡ್ತಾರೆ ಅಷ್ಟೇ, ಅದನ್ನು ಕುಯ್ತಾ ಇರ್ತಾರೆ, ಅದನ್ನು ಕಳೆ ತೆಗೆದು ಗೊಬ್ಬರ ಕೊಡ್ತಕ್ಕಂಥದ್ದು ಭಾಳ ವಿರಳ. ಸೊ 1/2 ಎಕರೆ ಬರ್ತಕ್ಕಂಥ ಮೇವನ್ನು ನೀವು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸಾಯ ಮಾಡಿದ್ದಾರೆ, ಕೇವಲ 5 ಗುಂಟಿನಲ್ಲಿ ಅಷ್ಟೇ ಇಳುವರಿ ಕೂಡ ನಾವು ಪಡಿಬೋದು. ಈಗ ನಿಮಗೆ ಮೊದಲೇ ತಿಳಿದಾಗೆ ಈಗ ನೇಪೇರುಲ್ ಅಂತ ಹೇಳಿದೆ, ನೇಪೇರುಲ್ನಲ್ಲಿ ಅಧಿಕ ಇಳುವರಿ ಕೊಡ್ತಕ್ಕಂಥ ಸಾಕಷ್ಟು ತಳಿಗಳು ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ಪ್ರತ್ಯಕ್ಷವಾಗಿ ಅದನ್ನು ನೀವು ನೋಡಬಹುದು. ನಾವು ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ತಳಿಗಳು ನಮ್ಮಲ್ಲಿವೆ. ಈಗ ಉದಾಹರಣೆ ಕೊಯಮತ್ತೂರು 3-4, ನೀವು ಕೋ 3-4-5-6 ಅಂತ ಕರಿತೀರಾ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಬಿಎನ್ ಚತ್ ಅಂತೇಳಿ, ಪಂಜಾಬ್ಲಿರ್ತಕ್ಕಂಥ ತಳಿ PBN 342 ಅಂತಂತೇಳಿ, ಮತ್ತೆ ನಿಮ್ಗೆ ಕೇರಳದಲ್ಲಿ ಬಂತಂದಾಗ ಸುವರ್ಣ ಅಂತಂತೇಳಿ. ಸೊ ಪ್ರತಿ ರಾಜ್ಯದಲ್ಲಿ ಮಂಜುಳಿ ಇರತಕ್ಕಂಥ ತಳಿಗಳು ನಮ್ಮಲ್ಲಿದೆ. ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರ್ತಕ್ಕಂಥ BH 18, BH 9 ಮತ್ತು BH 6 ಅಂತಕ್ಕಂಥ ತಳಿಗಳಿದೆ. ನಾನು ಇದನ್ನ ಯಾಕಪ್ಪ ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಕೆಲವು ರೈತರು ಕೃಷಿ ದರ್ಶನಕ್ಕೋಸ್ಕರ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ನೋಡ್ಕೊಂಬರ್ತಾರೆ, ಸರ್ ನಮ್ಮ ಗುಜರಾತ್ನಲ್ಲಿ ಇರ್ತಕ್ಕಂಥ ತಳಿಗಳಿಗೆ ಕೊಡಿ ಅಂತಾರೆ. ಇತ್ತೀಚೆಗೆ ರೈತರು ಏನ್ ಮಾಡ್ತಾರೆ ಅಂದ್ರೆ, ಸರ್ ನಮ್ಮ ಥೈಲ್ಯಾಂಡಿಂದ ಬಂದಿರತಕ್ಕಂಥ ತಳಿ ಸೂಪರ್ ನೇಪರ್ ಕೊಡಿ ಅಂತ ಕೇಳ್ತಾರೆ. ಅಂದ್ರೆ ಬಂದಂತ ರೈತರಿಗೆ ನಾವು ಯಾವುದನ್ನು ಸಹ ಇಲ್ಲ ಅನ್ಬಾರ್ದು, ಅವರು ಅದನ್ನ ಬೆಳೆದು ಅದನ್ನ ನೋಡಿ ಅವರು ಅನುಭವಿಸಿ ಪಕ್ಕದ ರೈತರಿಗೂ ಸಹ ಅದರ ಬಗ್ಗೆ ಮಾಹಿತಿ ನೀಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸುಮಾರು ಒಂದು 20 ತಳಿಗಳನ್ನು ನೇಪರ ಹುಲ್ಲಿನಲ್ಲಿ ನಾವು ಕಾಣಬಹುದು ನಮ್ಮ ಒಂದು ಸಂಶೋಧನಾ ಕೇಂದ್ರಕ್ಕೆ ನೀವು ಬಂದಾಗ. ಸೊ ಒಂದು ಉತ್ತಮವಾಗಿ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಒಂದು. ಎರಡನೇದು ಸರಿಯಾದ ಸಮಯದಲ್ಲಿ ಕಟಾವು ಮಾಡ್ತಕ್ಕಂಥದ್ದು. ಈಗ ಉದಾಹರಣೆ ನಿಮಗೆ ನೇಪೇರು ಹುಲ್ಲಿನಲ್ಲಿ ಮೊದಲನೇ ಕಟಾವು ನಾವು ನಾಟಿ ಮಾಡಿದಂಥ 70 ದಿನಕ್ಕೆ ಮಾಡಿ ಅಂತ ಹೇಳ್ತೀವಿ. ತದನಂತರ ಕಟಾವನ್ನು ನಾವು 35-45 ದಿನದೊಳಗಡೆ ಕಟಾವು ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತಂತಂದ್ರೆ, ನೀವು 30 ದಿನದೊಳಗಡೆ ಕಟಾವು ಮಾಡ್ತಂದಾಗ ಇದರಲ್ಲಿ ಒಂದು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಆರೋಗ್ಯಕ್ಕೆ ಹಾನಿಕರವಾದಂತ ಒಂದು ಅಂಶ ಇದೆ, ಅಕ್ಸಾಲಿಕ್ ಆಮ್ಲ ಅಂತೇಳಿ. ಅದು ಒಂದು ಕಟಾವಿನಿಂದ ಇನ್ನೊಂದು ಕಟಾವಿಗೆ ಕನಿಷ್ಠ 30 ದಿನ ಇರಬೇಕು. 30 ದಿನದೊಳಗಡೆ ಕಟಾವು ಮಾಡ್ತಂದಾಗ ಈ ಪ್ರಮಾಣ ಸ್ವಲ್ಪ ಜಾಸ್ತಿ ಇರೋದ್ರಿಂದ ರೈತ ಬಾಂಧವರು ಸೀಮೆ ಹುಲ್ಲನ್ನು ಕಟಾವು ಮಾಡಬೇಕಾದ್ರೆ ಒಂದು ಕಟಾವಿಂದ ಇನ್ನೊಂದು ಕಟಾವಿಗೆ ಕನಿಷ್ಠ 35-45 ದಿನ ಇರೋಂಗೆ ತಾವು ನೋಡ್ಕೋಬೇಕು. ಸೊ ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಆಕ್ಜಾಲಿಕ್ ಆಮ್ಲದ ಪ್ರಮಾಣ ಕಡಿಮೆ ಇರುತ್ತೆ, ಯಾವುದೇ ಕಾರಣಕ್ಕೂ ಸಹ ಜಾನುವಾರುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಅನ್ನೋದು ಬೀರೋದಿಲ್ಲ. ಮತ್ತೆ ಇಲ್ಲಿ ನಾವು ಸೀಮೆ ಹುಲ್ಲು ಹಾಕಿದಾಗ ನಾನು ನೋಡ್ತಾ ಇರ್ತೀನಿ, ಕೆಲವರು 1.5-1.5 ಹಾಕ್ತಾರೆ. ಅಂದ್ರೆ ನೀವು ಉತ್ತಮ ಅಂತ ಇಳುವರಿ ಪಡಿಬೇಕಂದ್ರೆ ಸಾಲಿನ ಸಾಲಿನ 3 ಅಡಿ ಮತ್ತೆ ಗಿಡದ ಗಿಡಕ್ಕೆ 2 ಅಡಿ ಹಾಕೊಂಡು 1 ಎಕರೆಗೆ ಸುಮಾರು ನಿಮಗೆ 8,000 ಬೇರ್ಗಳು ಬೇಕಾಗ್ತದೆ. ನೀವು ಯಾವುದೇ ಒಂದು ಬಹುವಾರ್ಷಿಕ ಸೀಮೆ ಹುಲ್ಲನ್ನು ನೋಡಿದಾಗ ಮೂಲ ಗೊಬ್ಬರವಾಗಿ ಸುಮಾರು ನಮಗೆ 1 ಎಕರೆಗೆ ನಾವು 18-20 ಕೆಜಿ ಸಾರಜನಕ, 30-35 ಕೆಜಿ ರಂಜಕ, ಮತ್ತೆ 15-20 ಕೆಜಿ ಪೊಟ್ಯಾಶ್ ಒದಗಿಸ್ತಕ್ಕಂಥ ರಸಗೊಬ್ಬರಗಳು. ಯಾವುದೇ ಒಂದು ಬಹುವಾರ್ಷಿಕ ಸೀಮೆ ಹುಲ್ಲನ್ನು ಬೆಳಿಬೇಕಂದಾಗ ಇಷ್ಟನ್ನು ಮೂಲ ಗೊಬ್ಬರವಾಗಿ ಕೊಟ್ಟು ಪ್ರತಿ ಕಟಾವಿನ ನಂತರ 15-20 ಕೆಜಿ ಸಾರ್ವಜನಿಕ ಒದಗಿಸ್ತಕ್ಕಂಥ ರಸಗೊಬ್ಬರವನ್ನು ನೀವು ಕೊಟ್ಟಿದ್ದೇ ಆದರೆ, ಅಂದರೆ ಕುಂಟೆ ಹೊಡೆದು ಕಳೆ ತೆಗೆದು ಕೊಟ್ಟಿದ್ದೇ ಆದರೆ, ನೀವು ಏನು ಇವತ್ತು 1/2 ಎಕರೆ 3/4 ಎಕರೆ ಏನು ಇಳುವರಿ ಪಡಿತಾ ಇದ್ದೀರಾ ಅಷ್ಟೇ ಇಳುವರಿ ಕೊಡೋ ನೀವು 5-10 ಗುಂಟೆನಲ್ಲಿ ನೀವು ಅದನ್ನು ಪಡಿಬೋದು. ಈ ಸಂಬಂಧವಾಗಿ ನಾವು ಸೀಮೆ ಹುಲ್ಲು ಅಂದ ತಕ್ಷಣ ಈಗ ನಾವು ರೈತರು ಕೇಳಿದಾಗ ನಮಗೊಂದು 20-30 ಟನ್ ಬತ್ತಸ ಅಂತಾರೆ. ನಿಜವಾಗಿ ಸೀಮೆ ಹುಲ್ಲಿಗೆ 1 ಎಕರೆಗೆ 100-120 ಟನ್ನು ಅಂದರೆ ಒಂದು ಸಲ ಕಟಾವು ಮಾಡಿದಾಗ ನೀವು ವಾರ್ಷಿಕವಾಗಿ ನಾವು 7-8 ಬಾರಿ ನಾವು ಕಟಾವು ಮಾಡ್ತೀವಿ. ಕಟಾವು ಮಾಡಿದಾಗ ಪ್ರತಿ ಕಟಾವಿನಲ್ಲೂ ಸಹ 1 ಎಕರೆಗೆ 1 ಟನ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಆದ್ದರಿಂದ ರೈತ ಬಾಂಧವರು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾದ್ದು. ಇದು ಒಂದು ಅಂಶ ಸೀಮೆ ಹುಲ್ಲು. ಯಾಕಂದ್ರೆ ಸುಮಾರು ಎಲ್ಲ ರೈತರು ಸಹ ಈ ಒಂದು ಹುಲ್ಲನ್ನು ಬೆಳೆಯೋದ್ರಿಂದ ಇದ್ರ ಬಗ್ಗೆ ನಾನು ಪರಿಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇನ್ನು ಎರಡನೇ ಹುಲ್ಲು ಅಂತಂದ್ರೆ ಗಿನಿ ಹುಲ್ಲು ಅಂತ ಹೇಳ್ತೀವಿ ನಾವು. ಈ ಗಿನಿಹುಲ್ಗೆ ಏನಪ್ಪ ಒಂದು ವಿಶಿಷ್ಟ ಲಕ್ಷಣ ಅಂತಂತಂದ್ರೆ ನೆರಳು ಸಹಿಷ್ಣುತೆ ಹೊಂದಿರೋದ್ರಿಂದ ಇದು ತೆಂಗಿನ ತೋಟದಲ್ಲೂ ಸಹ ಈ ಹುಲ್ಲನ್ನು ನೀವು ಬೆಳೆಯಬಹುದು. ದಯವಿಟ್ಟು ರೈತ ಬಾಂಧವರು ಸೀಮೆ ಹುಲ್ಲು ಅಥವಾ ಬೇರೆ ಬಹುವಾರ್ಷಿಕ ಹುಲ್ಲನ್ನು ತೆಂಗಿನ ತೋಟದಲ್ಲಿ ಬೆಳೆಯುವಾಗ ದಯವಿಟ್ಟು ತೆಂಗಿನ ಮರದ ಬುಡದಿಂದ 5 ಅಡಿ ಬಿಟ್ಟು ಹುಲ್ಲನ್ನು ತಾವು ನಾಟಿ ಮಾಡಬೇಕಾಗುತ್ತೆ. ಮತ್ತೆ ಗಿನಿ ಹುಲ್ಲಲ್ಲೂ ಸಹ ಏನಾಗುತ್ತೆ ಅಂದ್ರೆ ಇದು ಸಹ ಬಹುವಾರ್ಷಿಕ, ಒಂದು ಸಲ ನೀವು ನಾಟಿ ಮಾಡ್ತಂದ್ರೆ 10-15 ವರ್ಷ ನೀವು ಸತತವಾಗಿ ಹಸಿರು ಮೇವನ್ನು ನಾವು ಪಡಿಬಹುದು. ಇದರಲ್ಲಿ ಸಹ ಸಾಕಷ್ಟು ತಳಿಗಳಿದೆ, ರಿವರ್ಸಲ್ ಇದೆ, ಹ್ಯಾಮಿಲ್ ಅಂತಿದೆ, ಮತ್ತೆ ಮ್ಯಾಕ್ಯುನಿ ಅಂತಿದೆ, ಇತ್ತೀಚೆಗೆ ಒಂದು ಬಿಡುಗಡೆ ಮಾಡಿದೆ JH-08-1 ಅಂತೇಳಿ. ಸೊ ಸಾಕಷ್ಟು ತಳಿಗಳನ್ನು ನೀವು ನಮ್ಮಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ನೋಡಬಹುದು. ಇದು ಜಾನುವಾರುಗಳಿಗೂ ಸೂಕ್ತ, ಮತ್ತೆ ಸಣ್ಣ ಪ್ರಾಣಿಗಳು ಅಂದ್ರೆ ಕುರಿ ಮತ್ತು ಮೇಕೆಗಳಿಗೂ ಸಹ ಸೂಕ್ತವಾದಂತ ಹುಲ್ಲು. ಇದು ತದನಂತರ ನಮ್ಗೆ ಹಂಜನ್ ಹುಲ್ ಅಂತಿದೆ, ಸಿಗ್ನಲ್ ಇದೆ, ರೋಡ್ಸ್ ಇದೆ, ಇವು ಮೂರು ಸಹ ಕುರಿ ಮತ್ತು ಮೇಕೆಗಳಿಗೆ ಸೂಕ್ತವಾದಂತ ಹುಲ್ಲು. ಇವುಗಳ ಇಳುವರಿ ನಮ್ಮ ಸೀಮೆ ಹುಲ್ಲು ಹೋಲಿಕೆ ಮಾಡಿದಾಗ ಸ್ವಲ್ಪ ಕಡಿಮೆ ಇರ್ತದೆ. ಅಂದ್ರೆ ಸೀಮೆ ಹುಲ್ಲನ್ನು ನಿಮ್ಗೆ ಹೇಳಿದ್ರೆ 100-120 ಒಂದು ಎಕರೆಗೆ ಪಡಿಬಂದಾಗ ಈ ಸಿಗ್ನಲ್ಲು ಮತ್ತೆ ರೋಡ್ಸ್ ಹುಲ್ಲು ಮತ್ತೆ ಈ ಅಂಜನ್ ಹುಲ್ನಲ್ಲಿ ನಾವು 1 ಎಕರೆ ಪ್ರದೇಶದಲ್ಲಿ ವಾರ್ಷಿಕವಾಗಿ 1-7 ಬಾರಿ ಕಟಾವು ಮಾಡಿ ನಾವು ಸುಮಾರು 20-30 ಟನ್ ಹಸಿರು ಮೇವನ್ನು ನಾವು ಪಡಿಬಹುದು. ಬಟ್ ಈ ಹುಲ್ಲುಗಳಿಗೆ ಏನಪ್ಪ ಅಂತಂದ್ರೆ ಬರ ನಿರೋಧಕ ಶಕ್ತಿ ಇರ್ತದೆ, ಅಥವಾ ಕಡಿಮೆ ನೀರು ಇರತಕ್ಕಂಥ ಪ್ರದೇಶದಲ್ಲೂ ಸಹ ಈ ಹುಲ್ಲನ್ನು ನಾವು ಬೆಳೆಯಬಹುದು. ಸೊ ಇವು ಬಹುವಾರ್ಷಿಕ ಸಂಬಂಧಪಟ್ಟಂತ ಪ್ರಮುಖವಾದಂತ ಏಕದಳ ಗುಂಪು ಸೇರಿದಂತ ಮೇವಿನ ಬೆಳೆಗಳು. ನಾವು ವಾರ್ಷಿಕ ಅಂದ್ರೆ ಕಡಿಮೆ ಅವಧಿಯಲ್ಲಿ ಅಲ್ಪಾವಧಿಯಲ್ಲಿ ಬರ್ತಕ್ಕಂಥ ಮೇವಿನ ಬೆಳೆಗಳಲ್ಲಿ ಪ್ರಮುಖವಾದಂಥ ಮೇವಿನ ಬೆಳೆ ಅಂತಂದ್ರೆ ಮೇವಿನ ಮುಸ್ಕಿನ ಜೋಳ. ಸೊ ಇದರಲ್ಲಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ತಳಿಗಳಂದ್ರೆ ಆಫ್ರಿಕನ್ ಟಾಲ್ ಅಂತೇಳಿ ಕರಿತೀವಿ, ಇನ್ನೊಂದು J1006 ಅಂತೇಳಿ, ಇವೆರಡು ಪ್ರಮುಖವಾದಂತ ತಳಿಗಳು. ನಾವು ಯಾಕೆ ಆಫ್ರಿಕನ್ ಟಾಲ್ ಅಂತ ಕರಿತಾ ಇದೀವಿ ಅಂತಂದ್ರೆ ಇದು ಆಫ್ರಿಕಾ ದೇಶದವರು ಬೆಳೆದಂಗೆನೆ, ಅಂದ್ರೆ ಸಾಮಾನ್ಯವಾಗಿ ನೀವು ಉತ್ತಮವಾದಂತ ವ್ಯವಸಾಯ ಮಾಡ್ತಂದಾಗ 18-20 ಅಡಿ ತನಕ ಬೆಳೀತಕ್ಕಂಥ ಒಂದು ಲಕ್ಷಣವನ್ನು ಈ ಒಂದು ಬೆಳೆ ಹೊಂದಿದೆ. ಸೊ ಇದು ನಾವು ಬೇರೆ ಕಾಳುಗಾಗಿ ಬೆಳಿಬೇಕಾದ್ರೆ 2 ಅಡಿ ಅಂತರದಲ್ಲಿ ಬೆಳಿತೀವಿ, ನಾವು ಮೇವಾಗಿ ಬೆಳಿಬೇಕಂದಾಗ ಸಾಲಿನ ಸಾಲಿಗೆ 1 ಅಡಿ ಅಂತರದಲ್ಲಿ ಸ್ವಲ್ಪ ಬಿತ್ತನೆ ಬೀಜ ನಾವು ಜಾಸ್ತಿ ಬಳಸ್ತೀವಿ. ಸೊ 1 ಎಕರೆಗೆ 30-40 ಕೆಜಿ ಬಿತ್ತನೆ ಬೀಜ ನಾವು ಬಳಸಬೇಕಾಗುತ್ತೆ. ಹೇಳ್ದಲ್ಲ ಈ ಮೇವು ಅಂದ ತಕ್ಷಣ ಇದಕ್ಕೇನು ಗೊಬ್ಬರ ಬೇಕಾಗಿಲ್ಲ, ಇದು ಒಂಥರ ಹುಲ್ಲಿದ್ದಂಗೆನೆ, ಹಂಗಾಗಿ ಇದಕ್ಕೇನು ಗೊಬ್ಬರ ಜಾಸ್ತಿ ಬೇಡಂತಲ್ಲ. ಯಾಕಂದ್ರೆ ನೀವು ಕಡಿಮೆ ಅವಧಿನಲ್ಲಿ ಅಧಿಕ ಇಳುವರಿ ಉಂಟು. ಈಗ ಮುಸ್ಕಿನ ಜೋಳ ಅಂತ ಹೇಳಿದೆ ನಿಮ್ಗೆ ನಾನು, ಆಫ್ರಿಕನ್ ಟಾಲ್ ಅಂತ ಹೇಳಿದೆ, ಕೇವಲ 70 ದಿನಕ್ಕೆ ನಮ್ಮ 1 ಎಕರೆ ಪ್ರದೇಶದಲ್ಲಿ ನಮಗೆ 20-25 ಟನ್ ಇಳುವರಿ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಯಾವಾಗ ಅಷ್ಟು ಇಳುವರಿ ಕೊಡ್ತೇ ಅದು, ನಾವು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸಾಯ ಮಾಡಿದಾಗ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ನಾವು ಅಲ್ಲಿ ಒದಗಿಸಿದಾಗ, ಯಾವುದೇ ಹುಲ್ಲಾಗಲಿ ಬೇರೆ ಬೆಳೆಗಳಿಗೆ ಯಾವ ಥರ ನಾವು ಎಕರೆಗೆ 4-5 ಟನ್ ಕೊಟ್ಟೆ ಗೊಬ್ಬರ ಕೊಡಗಿ ಬಿತ್ತನೆಗೆ 3 ವಾರ ಮುಂಚಿತವಾಗಿ ಸೇರಿಸ್ತೀವಿ, ಅದೇ ರೀತಿ ನೀವು ಮೇವಿನ ಬೆಳೆಗಳಿಗೂ ಸಹ ಸೇರಿಸಬೇಕಾಗುತ್ತೆ. ನೀವು ಮೇವಿನ ಮುಸ್ಕಿನ ಜೋಳ ಕೊಡೋಂಗೆ ನಾವು ಬೆಳೆದಾಗ ಎಕರೆಗೆ ನಾವು 30 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 16 ಕೆಜಿ ಪೊಟ್ಯಾಷಿಯಂ ಮೂಲ ಗೊಬ್ಬರ ಕೊಟ್ಟು ಬಿತ್ತನೆ ಮಾಡಿದಂಥ 30 ದಿನ ನಂತರ ಕುಂಟೆ ಹಾಯಿಸಿ ಮತ್ತೆ 30 ಕೆಜಿ ಸಾರಜನಕ. ನೀವು ಯೋಚನೆ ಮಾಡ್ಬೋದು ಇದೇನಪ್ಪ 60 ಕೆಜಿ ಸಾರ್ವಜನಿಕ ನಾವು ಕೊಡಬೇಕಾ ಈ ಬೆಳೆಗೆ ಅಂತೇಳಿ. ಯಾಕಂದ್ರೆ ಈ ಬೆಳೆಗೆ ಕೇವಲ 70-20 ಟನ್ ಇಳುವರಿ ಕೊಡಬೇಕು ಅಂದ್ರೆ ಅಷ್ಟೊಂದು ಪೋಷಕಾಂಶ ನಾವು ಒದಗಿಸಬೇಕಾಗುತ್ತೆ. ಸೊ ನಾನು ಮೊದಲು ಹೇಳಿದ್ರೆ ನಿಮಗೆ ಕಟಾವಿನ ಸಮಯ ಬಹಳ ಮುಖ್ಯವಾದ, ಯಾಕಂದ್ರೆ ಕಟಾವಿನ ಸಮಯ ಮೇವಿನ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥ ಪ್ರಮುಖವಾದಂತಹ ಅಂಶ. ನೀವು ಮೇವಿನ ಮುಸ್ಕಿನ ಜೋಳವನ್ನು ಕಟಾವು ಮಾಡಬೇಕು ಅಂತಂದ್ರೆ ಮಾತಿನಲ್ಲಿ ಹಾಲು ತುಂಬತಕ್ಕಂಥ ಅಂತೇಳಿ ತಾವು ಕಟಾವನ್ನು ಮಾಡಿದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಅಥವಾ ಪೋಷಕಾಂಶ ಅಂಶ ಜಾಸ್ತಿ ಇರ್ತದೆ. ಸೊ ಇನ್ನೊಂದು ಪ್ರಮುಖವಾದಂಥ ಬೆಳೆ ಅಂದ್ರೆ ಮೇವಿನ ಜೋಳ ಅಂತ ಹೇಳ್ತೀವಿ ನಾವು, ಗೋಜಾಳ ಅಂತ ನೀವು ಕರಿತಿರ್ತೀರಲ್ಲ. ಇದನ್ನು ಸಲ 1 ಎಕರೆಗೆ 10-15 ಕೆಜಿ 20 ಕೆಜಿ ಬಿತ್ತನೆ ಬೀಜ ತನಕ ಬೆಳೆಯಬಹುದು. ನಾವು ಎಕರೆಗೆ ನಾವು 20 ಕೆಜಿ ಬಿತ್ತನೆ ಬೀಜನ ಬಳಸ್ಕೊಬಹುದು ಸಾಲಿನ ಸಾಲಿಗೆ 1 ಅಡಿ ಹಂತದಲ್ಲಿ. ಸೊ ಇದರಲ್ಲಿ ನನಗೆ ತಂದ್ರೆ ಏಕ ಕಟಾವು ಸಹ ಇದೆ, SHG-59-3 ಅಂತೇಳಿ ಏಕ ಕಟಾವು ಜೋಳ ಇದೆ. 3-4 ಕಟಾವು ಬರ್ತಕ್ಕಂಥ ಜೋಳ CHH-MF-24 ಅಂತೇಳಿ ನಮ್ಮ ರಾಷ್ಟ್ರೀಯ ಬೀಜ ನಿಗಮ ಇದೆ ನೋಡ್ರಿ ನಮ್ಮ ಬಂಡಿಪಾಳ್ಯದಲ್ಲಿ, ಅಲ್ಲಿ ಸಹ ಈ ತರ ಬೀಜದ ಲಭ್ಯತೆ ಇರ್ತದೆ. ಇದು 3-4 ಕಟಾವು ಬರ್ತಕ್ಕಂಥದ್ದು. ಇನ್ನೊಂದು CSV-33 ಅಂತೇಳಿ ಸುಮಾರು ಇದು ವಾರ್ಷಿಕವಾಗಿ ನಿಮಗೆ 7-8 ಬಾರಿ ಕಟಾವು ಮಾಡಿ ಸುಮಾರು 2 ವರ್ಷ ತನಕ ನೀವು ಇದನ್ನ ಕಟಾವನ್ನ ಮುಂದುವರಿಸಬಹುದು. ಇದು ಜೊತೆಗೆ ನಿಮ್ಗೆ COFS-29 ಅಂತೇಳಿ ಅಂದ್ರೆ ಕೊಯಮತ್ತೂರಿನಿಂದ ಬಿಡುಗಡೆ ಮಾಡಿರ್ತಕ್ಕಂಥ ತಳಿ COFS-29 ಮತ್ತೆ 31, ಇವು ಬಹುವಾರ್ಷಿಕ. ಬಹುವಾರ್ಷಿಕ ಅಂದ್ರೆ ಸುಮಾರು 1 ಸಲ ನೀವು ಬಿತ್ತನೆ ಮಾಡಿದ್ರೆ ಎಕರೆಗೆ 4 ಕೆಜಿ ಬಿತ್ತನೆ ಬೀಜ ಬಳಸಿ 1.5 ವರ್ಡಿ ಸಾಲಿನಲ್ಲಿ ಬಿತ್ತನೆ ಮಾಡಿದ್ದೆ ಆದ್ರೆ ಇದನ್ನು 3-4 ವರ್ಷ ತನಕ ನಾವು ಕಟಾವನ್ನ ಮಾಡಬಹುದು. 3-4 ವರ್ಷ ಬಹುವಾರ್ಷಿಕವಾದಂತ ಒಂದು ಮೇವಿನ ಜೋಳ. ಸೊ 3-4 ವರ್ಷ ತನಕ ಕಟಾವು ಮಾಡಿ ನಾವು ವಾರ್ಷಿಕವಾಗಿ 7-8 ಬಾರಿ ಕಟಾವು ಮಾಡಿ ಸುಮಾರು 30-40 ಟನ್ ನಾವು ಹಸಿರು ಮೇವನ್ನ ನಾವು ಪಡೆಯಬಹುದು. ಇಲ್ಲಿ ಒಂದು ಅಂಶವನ್ನು ನೀವು ಗಮನದಲ್ಲಿಡಬೇಕಾಗುತ್ತೆ, ಮೇವಿನ ಜೋಳ ಬೆಳೀತಕ್ಕಂಥ ಗೋಜೋಳ ಬೆಳೀತಕ್ಕಂಥವ್ರು ಪರಿಪೂರ್ಣವಾಗಿ ಹೂವು 100-100 ಭಾಗ ಗಿಡದಲ್ಲಿ 100 ಗಿಡ ಇದ್ದ 100 ಗಿಡದಲ್ಲೂ ಸಹ ಹೂ ಬಂದಿರಬೇಕು. ಅಂತ ಒಂದು ಸಂದರ್ಭದಲ್ಲಿ ನೀವು ಇದನ್ನ ಕಟಾವು ಮಾಡಬೇಕು. ಯಾವುದೇ ಸಂದರ್ಭದಲ್ಲೂ ಸಹ ಹೂ ಬರಕ್ಕೆ ಮುಂಚೆಗೆ ಈ ಬೆಳೆ ಕಟಾವನ್ನ ಮಾಡಬಹುದು, ಯಾಕಂದ್ರೆ ಹಾನಿಕಾರಕವಾದಂತ ಅಂಶ ಇರೋದ್ರಿಂದ ಹೂ ಬಣ್ಣ ತಳಿದನ್ನು ತಾವು ಕಟಾವು ಮಾಡಬೇಕು. ಸೊ ಇನ್ನೊಂದು ಪ್ರಮುಖವಾದ ಬೆಳೆ ಅಂದರೆ ಮೇವಿನ ಸಜ್ಜೆ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ನೀವು ರಾಜಸ್ಥಾನ ಈ ಗುಜರಾತ್ ಕಡೆ ಹೋದಾಗ ಜಾಸ್ತಿ ಪ್ರದೇಶದಲ್ಲಿ ಮೇವಿಗಾಗಿ ಮತ್ತು ಕಾಳಿಗಾಗಿ ಬೆಳೀತಕ್ಕಂಥದ್ದು ಅಂದರೆ ಊಟಕ್ಕೋಸ್ಕರ ಬೆಳೀತಕ್ಕಂಥದ್ದು ಮೇವಿನ ಸಜ್ಜೆ. ನಮ್ಮ ಸ್ಥಳೀಯವಾಗಿ ನಾವು ಕೊಂಬು ಅಂತ ಹೇಳ್ತೀವಿ ಈ ಕಡೆ. ಸೊ ಇದು ಸಹ ಒಂದು ಪ್ರಮುಖವಾದಂಥ ಬೆಳೆ. ಇದು ಸಹ ಕೇವಲ 45-50 ದಿನದಲ್ಲಿ ಕಟಾವು ಬರ್ತಕ್ಕಂಥ ಬೆಳೆ. ಇದರಲ್ಲಿ 50% ಗಿಡಗಳಲ್ಲಿ ಹೂ ಬಂದಾಗ ನಾವು ಇದನ್ನು ಕಟಾವು ಮಾಡ್ತಕ್ಕಂಥದ್ದು. ಸೊ ನಾವು ಮೊದಲು ಹೇಳಿದಾಗೆ ರಸಗೊಬ್ಬರಗಳ ಪ್ರಮಾಣ ಕೊಡೋಗಿ ನೀವು 1 ಎಕರೆಗೆ ಮೂಲ ಗೊಬ್ಬರವಾಗಿ 15-20 ಕೆಜಿ ಸಾರಜನಕ, 30 ಕೆಜಿ ರಂಜಕ, 15-20 ಕೆಜಿಯಷ್ಟು ಪೊಟ್ಯಾಷನ್ನು ಕೊಟ್ಟು ಬಿತ್ತನೆ ಮಾಡಿದಂಥ ಒಂದು ತಿಂಗಳಲ್ಲಿ 15-20 ಕೆಜಿ 1 ಎಕರೆ ಬೇಕಾದಂಥ ಸಾರಜನಕವನ್ನು ಮೇಲು ಗೊಬ್ಬರ ಕೊಟ್ಟಿದ್ದೆ. ಆದರೆ ಇದನ್ನು ನಾವು ಕೇವಲ 50-60 ದಿನದಲ್ಲಿ ಕಟಾವು ಮಾಡಿದ್ರೆ ನಮಗೆ ಸುಮಾರು 15-20 ಟನ್ನು ನಾವು ಹಸಿರು ಮೇವನ್ನು ಪಡಿಬೋದು. ಸೊ ಇಷ್ಟು ನಮ್ಮಲ್ಲಿ ಏಕದಳ ಗುಂಪು ಸೇರಿರತಕ್ಕಂಥ ಮೇವಿನ ಬೆಳೆಗಳು. ಇನ್ನೊಂದು ಪ್ರಮುಖವಾದಂಥ ಮೇವಿನ ಬೆಳೆ ಇದೆ, ಅಂದರೆ ತೋಕೆ ಗೋಧಿ ಅಂತೇಳಿ, ಓಟ್ಸ್ ಅಂತ ಕರಿತೀವಿ ನಾವು. ಅಂದರೆ ಇದು ಹಿಂಗಾರಿನಲ್ಲಿ ಬೆಳೀತಕ್ಕಂಥ ಒಂದು ಪ್ರಮುಖ ಏಕದಳ ಗುಂಪು ಸೇರಿರತಕ್ಕಂಥ ಮೇವಿನ ಬೆಳೆ. ಅಂದರೆ ಹಿಂಗಾರಿನಲ್ಲಿ ಬೆಳೀತಕ್ಕಂಥದ್ದು ಅಕ್ಟೋಬರ್ ನವಂಬರ್ ಬಿತ್ತನೆ ಮಾಡಿ ಕೇವಲ 45-50 ದಿನಕ್ಕೆ ಕಟಾವು ಬರ್ತಕ್ಕಂಥ ಒಂದು ಬೆಳೆ. ಇದರಲ್ಲೂ ಸಹ ಪ್ರಮುಖವಾದಂಥ ತಳಿಗಳು ನಾವು ನಮ್ಮ ಸಂಶೋಧನಾ ಕೇಂದ್ರದಿಂದ ಸಹ ಕಳೆದ ವರ್ಷ ಒಂದು ತಳಿನ ಬಿಡುಗಡೆ ಮಾಡಿದ್ವಿ, RO11-1 ಅಂತೇಳಿ. ಮತ್ತು ರಾಷ್ಟ್ರಮಟ್ಟದಲ್ಲಿ OS6 ಮತ್ತು ಕೆಂಟ್ ಅಂತ ತಳಿಗಳಿವೆ. ಎಕರೆಗೆ 40 ಕೆಜಿ ಬಿತ್ತನೆ ಬೀಜ ಬೆಳೆಸ್ತಕ್ಕಂಥದ್ದು. ನೀವು ತೋಕೆ ಗೋಧಿ ಅಂದರೆ ಗೋಧಿ ನೋಡಿದಾರಲ್ಲ, ಗೋಧಿ ರೀತಿ ಇರ್ತದೆ. ಭಾಳ ಉತ್ತಮವಾದಂಥ ಒಂದು ಮೇವು, ಯಾಕಂದರೆ ಖನಿಜಾಂಶಗಳು ಜಾಸ್ತಿ ಇರ್ತವೆ, ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಇರ್ತದೆ, ಪ್ರೋಟೀನ್ ಅಂಶ 10% ಇರ್ತದೆ ಅಷ್ಟೇ. ನಮ್ಮ ಏಕದಳ ಗುಂಪಿನಲ್ಲಿ ಏನಿರ್ತಾವಲ್ಲ, 8-10% ಕಚ್ಚಾ ಸಾರಜನಕ ಅಂಶ ಅಷ್ಟೇ ಇರ್ತದೆ, ಬಟ್ ಬೇರೆ ಬೇರೆ ಪೋಷಕಾಂಶಗಳ ಪ್ರಮಾಣ ಇರಲ್ಲಿ ಜಾಸ್ತಿ ಇರ್ತದೆ. ಮತ್ತು ಹಿಂಗಾರಿನಲ್ಲಿ ನಮಗೆ ಬೆಳೀಲಿಕ್ಕೆ ಇದೊಂದು ಅವಕಾಶ ಇದು. ಬೇಗ ಕಟಾವು ಬರೋದ್ರಿಂದ 45-50 ದಿನಕ್ಕೆ ಕಟಾವು ಬರೋದ್ರಿಂದ ಈ ಸಾಮಾನ್ಯವಾಗಿ ರೈತ ಬಾಂಧವರು ಕಬ್ಬು ಕಟಾವು ಮಾಡಿದ ತಕ್ಷಣ ಸೆಪ್ಟೆಂಬರ್ ಅಕ್ಟೋಬರ್ ಕಬ್ಬು ಕಟಾವು ಮಾಡಿದ್ರೆ ಮತ್ತೆ ಕಬ್ಬನ್ನು ನಾಟಿ ಮಾಡ್ತಕ್ಕಂಥದ್ದು ಜನವರಿ ಫೆಬ್ರವರಿ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಹಿಂಗಾರಿನಲ್ಲಿ 2 ತಿಂಗಳು ನಮಗೆ ಭೂಮಿ ಖಾಲಿ ತಂದಾಗ ಅಂಥ ಒಂದು ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳ್ಕೊಂಡು ಇದನ್ನು ಒಣಮೇವಾಗೂ ಬಳಸ್ಬೋದು ನಾವು, ಹಸಿರು ಮೇವಾಗೂ ಸಹ ಬಳಸ್ಬೋದು. ಸೊ ಇವು ಏಕದಳ ಗುಂಪು ಸೇರಿರತಕ್ಕಂಥ ಮೇವಿನ ಬೆಳೆಗಳು. ನಾವು ದ್ವಿದಳ ಗುಂಪು ಸೇರಿರತಕ್ಕಂಥದ್ದು, ದ್ವಿದಳ ಗುಂಪು ಅಂದರೆ ಸೊಪ್ಪಿನ ಜಾತಿ ಸೇರಿರತಕ್ಕಂಥ ಬೆಳೆಗಳಲ್ಲಿ ಅಲ್ಪಾವಧಿ ಸೊಪ್ಪಿನ ಜಾತಿ ಮೇವಿನ ಬೆಳೆಗಳಂದರೆ ಮೇವಿನ ಅಲಸಂದೆ ಅಂತೇಳಿ ಕರಿತೀವಿ ನಾವು. ಇದು ಬೇರೆ ನಾವು ಮಾಮೂಲಿ ಕಾಳಿನ ಅಲಸಂದೆನು ಸಹ ನಾವು ಮೇವಾಗಿ ಬಳಸ್ಬೋದು, ಬಟ್ ಕಟಾವು ಮಾಡ್ತಕ್ಕಂಥ ಸಮಯ ಭಾಳ ಪ್ರಮುಖವಾದ್ದು. ಇಲ್ಲಿ ನಾವು ಕಾಳಿಗಾಗಿ ಬಳಸಿದಾಗ ಕಾಳನ್ನೆಲ್ಲ ಬಿಡಿಸ್ಕೊಂಡು ಉಳಿದಂಥ ಬಳ್ಳಿ ಕೂಡ ನಾವು ಮೇವಾಗಿ ಬಳಸ್ತೀವಿ. ಸೊ ಅದರಲ್ಲಿ ಏನು ಸತ್ವಗಳಿರೋದಿಲ್ಲ, ಬರೀ ನಾರಿನಂಶ ಮಾತ್ರ ಇರ್ತದೆ. ಅಲಸಂದೆ ನಾವು ಪ್ರತ್ಯೇಕವಾಗಿ ಮೇವಾಗಿ ಬೆಳೆದಾಗ ಅದಕ್ಕೆ ಪ್ರತ್ಯೇಕವಾದಂಥ ತಳಿಗಳಿವೆ. ಈಗ ನಮ್ಮಲ್ಲಿ ಮಂಡ್ಯ ಸಂಶೋಧನಾ ಕೇಂದ್ರದಿಂದ ನಾವು MFC 08-14 ಮತ್ತು MFC 09-1 MFC 09-3 ಅಂದರೆ MFC ಅಂದರೆ ಮಂಡ್ಯ ಮೇವಿನ ಅಲಸಂದೆ ಅಂತೇಳಿ ಕರಿತೀವಿ. ಸೊ ಇವು 3 ತಳಿಗಳನ್ನು ಸಹ ನಾವು ರಾಷ್ಟ್ರಮಟ್ಟದಲ್ಲಿ ಬಿಡುಗಡೆ ಮಾಡಿದ್ದೀವಿ. ಇದು ಎಕರೆಗೆ ನಾವು 15 ಕೆಜಿ ಬಿತ್ತನೆ ಬೀಜವನ್ನು 1 ಅಡಿ ಸಾಲಿನ ಹಂತದಲ್ಲಿ ಬಿತ್ತನೆ ಮಾಡಿಬಿಟ್ಟು ಬಿತ್ತನೆ ಮಾಡಿದಂಥ 45-50 ದಿನ ಅಂದರೆ 100 ಗಿಡಗಳಲ್ಲಿ 10 ಗಿಡಗಳಲ್ಲಿ ಹೂ ಬಂದಾಗ ಅದನ್ನು ನಾವು ಕಟಾವು ಮಾಡಿದ್ದೆ. ಆದರೆ 1 ಎಕರೆ ಪ್ರದೇಶದಲ್ಲಿ ಕೇವಲ 45 ದಿನದಲ್ಲಿ ನಾವು 10-15 ಟನ್ನಷ್ಟು ನಾವು ಹಸಿರು ಸೊಪ್ಪಿನ ಇಳುವರಿ ನಾವು ಪಡೆಯಬಹುದು. ಸೊ ಇದೊಂದು ಪ್ರಮುಖವಾದಂಥ ಒಂದು ಮೇವಿನ ಬೆಳೆ. ಇಲ್ಲಿ ಸೊಪ್ಪಿನ ಜಾತಿ ಸೇರಿರತಕ್ಕಂಥ ಮೇವಿನ ಬೆಳೆಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಅಂತ ಹೇಳಿದೆ ನಿಮಗೆ. ಸೊ ಇಲ್ಲಿ 18-20% ಅಷ್ಟು ಪ್ರೋಟೀನ್ ಅಂಶ, ಕಚ್ಚಾ ಸಾರಜನಕದ ಅಂಶ ಇರ್ತದೆ. ಯಾವುದೇ ರೀತಿಯ ವಿಷಕಾರಕ ಪದಾರ್ಥಗಳು ಈ ಒಂದು ಮೇವಿನಲ್ಲಿ ಇರೋದಿಲ್ಲ. ಸೊ ಇನ್ನೊಂದು ಪ್ರಮುಖವಾದ ಬೆಳೆ ಅಂದರೆ ಹುರುಳಿ. ತಾವು ನೋಡಿರ್ತೀರ, ಹುರುಳಿ ಕೊಣಗಿ ನಾವು ವರ್ಷ ಪೂರ್ತಿ ಬೆಳಿಬೋದು. ಕಾಳಿಗಾಗಿ ಬೆಳೆಯೋದಾದರೆ ನಾವು ಹಿಂಗಾರಲ್ಲಿ ಬೆಳೆಯಿರಿ ಅಂತ ಹೇಳ್ತೀವಿ. ಮೇವಾಗಿ ಬೆಳೆಯೋದಾದರೆ ವರ್ಷ ಪೂರ್ತಿ ನಾವು ಎಕರೆಗೆ 12 ಕೆಜಿ ಬಿತ್ತನೆ ಬೀಜನ ಬಳಸ್ಕೊಂಡು ಇದನ್ನು ಸಹ 40-45 ದಿನ ಆದಮೇಲೆ ಕಟಾವು ಮಾಡ್ತಂದಾಗ ನಮಗೆ 1 ಎಕರೆ ಪ್ರದೇಶದಲ್ಲಿ ನಮಗೆ 8-10 ಟನ್ನಷ್ಟು ಹಸಿರು ಸೊಪ್ಪಿನ ಇಳುವರಿ ನಾವು ಪಡಿಬೋದು. ಸೊ ಇವೆರಡು ಸಹ ಅಲ್ಪಾವಧಿ ಮೇವಿನ ಬೆಳೆಗಳು. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ. ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಇನ್ನೊಂದು ದೀರ್ಘಾವಧಿ ಮೇವಿನ ಬೆಳೆ ಅಂತಿದೆ. ಅಂದ್ರೆ ಒಂದು ಸಲ ನೀವು ಬಿತ್ತನೆ ಮಾಡ್ತಂದಾಗ ಮೂರಿಂದ ನಾಲ್ಕು ವರ್ಷದ ತನಕ ಕಟಾವು ಮಾಡ್ತಕ್ಕಂಥ ಸತತವಾಗಿ. ಅದರಲ್ಲಿ ಪ್ರಮುಖವಾದಂತಹ ಒಂದು ಬೆಳೆ ಅಂದ್ರೆ ಕುದುರೆ ಮಸಾಲೆ ಅಂತೇಳಿ. ನಾವು ಇದನ್ನ ಮೇವಿನ ಬೆಳೆಗಳ ರಾಣಿ ಅಂತ ಕರಿತೀವಿ. ಯಾಕೆ ಮೇವಿನ ಬೆಳೆಗಳ ರಾಣಿ ಅಂತ ಕರಿತೀವಿ ಅಂತಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಅಂದ್ರೆ ಶೇಕಡ 20-25% ತನಕ ಸಹ ಪ್ರೋಟೀನ್ ಅಂಶ ಇರ್ತದೆ. ಇದನ್ನು 1 ಎಕರೆಗೆ 4 ಕೆಜಿ ಬಿತ್ತನೆ ಬೀಜವನ್ನ 1 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿಕೊಂಡು ಮೊದಲನೇ ಕಟಾವನ್ನ ನಾವು 60 ದಿನಕ್ಕೆ, ತದನಂತರದ ಕಟಾವನ್ನ 20-25 ದಿನಕ್ಕೆ. ಅಂದ್ರೆ ವಾರ್ಷಿಕವಾಗಿ ನಾವು 9-10 ಬಾರಿ ಕಟಾವು ಮಾಡಿ 1 ಎಕರೆ ಪ್ರದೇಶದಲ್ಲಿ ನಾವು ಸುಮಾರು 35-40 ಟನ್ ಅಷ್ಟು ನಾವು ಹಸಿರು ಸೊಪ್ಪನ್ನು ನಾವು ಪಡೆಯಬಹುದು. ಸೊ ಇದೊಂದು ಪ್ರಮುಖವಾದಂತಹ ಒಂದು ಸೊಪ್ಪಿನ ಜಾತಿ ಸೇರಿರತಕ್ಕಂತ ಒಂದು ಬೆಳೆ. ಇದಕ್ಕೆ ಶ್ರದ್ಧೆಯಿಂದ ವ್ಯವಸಾಯ ಮಾಡಬೇಕು. ಕಳೆಗಳು ಇತ್ತಂದ್ರೆ ಇದು ಬೆಳವಣಿಗೆ ಕಡಿಮೆ ಆಗುತ್ತೆ. ಮತ್ತೆ 15-20 ದಿನಕ್ಕೊಮ್ಮೆ ಮಣ್ಣಿನ ತೇವಾಂಶವನ್ನ ಅರಿತು ನಾವು ನೀರನ್ನ ಕೊಡಬೇಕಾಗುತ್ತೆ. ಮತ್ತೆ ಪ್ರತಿ ಕಟಾವಿನ ನಂತರ ಸಾರ್ವಜನಿಕ ಒದಗಿಸತಕ್ಕಂತ ರಸಗೊಬ್ಬರವನ್ನ ಎಕರೆಗೆ 1 ಕೆಜಿ ಸಾರ್ವಜನಿಕ ಒದಗಿಸತಕ್ಕಂತ ರಸಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದು. ಇನ್ನೊಂದು ಬೇಲಿ ಮೆಣಸು ಅಂತ ಹೇಳ್ತಾರೆ ರೈತ ಬಂದವರು. ಅಂದ್ರೆ ಒಂದ್ ಸ್ವಲ್ಪ ಬೆಳೆ ಬೆಳೆದಂಗೇನದು 6-7 ಅಡಿ ಬೆಳೀತಕ್ಕಂಥದ್ದು. ಇದು ನೀರನ್ನು ಕಡಿಮೆ ಬಯಸ್ತಕ್ಕಂತ ಒಂದು ಬೆಳೆ. ಇಲ್ಲಿ ಎಕರೆಗೆ 8 ಕೆಜಿ ಬಿತ್ತನೆ ಬೀಜ ಬಳಸ್ಕೊಂಡು ನಾವು ಪ್ರತಿ ಕಟಾವನ್ನ 40-50 ದಿನಕ್ಕೆ ನಾವು ಕಟಾವನ್ನ ಮಾಡಿದ್ದೆ. ಆದರೆ ಇದು ಸಹ ಒಂದು ಸೊಪ್ಪಿನ ಜಾತಿ ಸೇರಿರ್ತಕ್ಕಂಥ ಬೆಳೆ. ಈ ಕುದುರೆ ಮಸಾಲೆಯನ್ನು ಕೊಡೋಕೆ ನಮ್ಮ ನೀರು ಜಾಸ್ತಿ ಕೇಳುತ್ತೆ. ಈ ಬೇಲಿ ಮೆಂತೆ ಸ್ವಲ್ಪ ನೀರಿನ ಅಂಶ ಕಡಿಮೆ ಇದ್ದು ವ್ಯವಸಾಯ ಸ್ವಲ್ಪ ಕುಂಠಿತ ಇದ್ರು ಸಹ ಬೆಳವಣಿಗೆನ ಹೊಂದ್ತಾ ಇರ್ತದೆ. ಸೊ ಇಲ್ಲೂ ಸಹ ನಾವು 1 ಎಕರೆಗೆ ಒಂದು ವಾರ್ಷಿಕವಾಗಿ 6-7 ಬಾರಿ ಕಟಾವು ಮಾಡಿ ನಾವು ಸುಮಾರು 20-25 ಟನ್ ಹಸಿರು ಮೇವನ್ನು ನಾವು ಪಡೆಯಬಹುದು. ಇನ್ನೊಂದು ಬರಡು ಭೂಮಿಯಲ್ಲಿ ಬೆಳೀತಕ್ಕಂಥ ಒಂದು ಸೊಪ್ಪಿನ ಜಾತಿಗೆ ಸೇರಿರ್ತಕ್ಕಂಥ ಬೆಳೆ ಅಂತಂದ್ರೆ ಸ್ಟೈಲು ಅಮಟ ಅಂತ ಕರಿತೀವಿ ನಾವು. ಅಂದ್ರೆ ಬರಡು ಭೂಮಿ, ಈಗ ರೈತ ಬಾಂಧವರಿಗೆ ಕುಸ್ಕಿ ಪ್ರದೇಶ ಇರ್ತದೆ ಅಥವಾ ಮಾವಿನ ತೋಟ ಇರ್ಬೋದು, ಸೀಬೆ ತೋಟ ಇರ್ಬೋದು. ಅಂತ ರೈತ ಬಾಂಧವರು ಈ ಕುರಿ ಸಾಕಣೆ ಮೇಕೆ ಸಾಕಣೆ ಮಾಡ್ತಕ್ಕಂಥವ್ರು ಅಥವಾ ಬಿಟ್ಟು ಮೇಯಿಸ್ತಕ್ಕಂಥ ರೈತರಿಗೆ ಇದು ಬಹಳ ಸೂಕ್ತವಾದಂಥ ಬೆಳೆ. ಇದು ಎಷ್ಟೇ ಜಾನುವಾರುಗಳು ಎಷ್ಟು ಉಳಿತಕ್ಕೆ ಒಳಗಾದ್ರೂ ಸಹ ಪುನಃ ಚಿಗಿರ್ತಕ್ಕಂಥ ಒಂದು ಗುಣವನ್ನು ಹೊಂದಿದೆ. ಇದನ್ನು ನಾವು 1 ಎಕರೆಗೆ 1-2-3 ಕೆಜಿ ಬಿತ್ತನೆ ಬೀಜನ ಬಳಸ್ಕೊಂಡು ನೀವು ಒಂದು ಸಲ ಬಿತ್ತನೆ ಮಾಡ್ತಂದಾಗ ಇದು ಹಬ್ಬತಕ್ಕಂಥ ಗುಣಲಕ್ಷಣ ಇರೋದ್ರಿಂದ ನೀವು ತಿಂಗಳಿಗೊಮ್ಮೆ ಅಥವಾ 1-2 ತಿಂಗಳಿಗೊಮ್ಮೆ ಕಟಾವು ಮಾಡ್ಬೋದು. ಇಲ್ಲಾಂದ್ರೆ ಜಾನುವಾರುಗಳನ್ನು ಅಲ್ಲೇ ಬಿಟ್ಟು ಮೇಯಿಸೋದ್ರಿಂದ ಸೊ ನೀವು ವಾರ್ಷಿಕವಾಗಿ ಇಲ್ಲೂ ಸಹ 6-7 ಬಾರಿ ಕಟಾವು ಮಾಡಿ ನಾವು 15-20 ಟನ್ ಹಸಿರು ಮೇವನ್ನು ನಾವು ಪಡಿಬೋದು. ಇವು ಬಹುವಾರ್ಷಿಕ ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳು ಮತ್ತು ಅಲ್ಪಾವಧಿ ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳು. ಇದ್ರ ಜೊತೆಗೆ ನಾವು ಕೆಲವು ಮರಗಿಡಗಳನ್ನು ಮೇವಿಗಾಗಿ ಬಳಕೆ ಮಾಡ್ತಾ ಇರ್ತೀವಿ. ಈಗ ಸಪೋಸ್ ನೀರಾವರಿ ಇರ್ತಕ್ಕಂಥ ರೈತ ಕೆಲವೊಂದು ಮರಗಿಡಗಳನ್ನು ಅಂದರೆ ಸತತವಾಗಿ ನಮ್ಮ ಮೇವು ಸಿಗ್ತಕ್ಕಂಥ ಮರಗಿಡಗಳಂದ್ರೆ ಈಗ ಅಗಸೆ ಅಂತ ಹೇಳ್ತೀವಿ ನಾವು. ಅಗಸೆ ಇರ್ಬೋದು, ನುಗ್ಗೆ, ಹಾಲಿವಾಣೆ ಇರ್ತಕ್ಕಂಥದ್ದು, ಮತ್ತು ಕೆಲವೊಂದು ಸಂದರ್ಭದಲ್ಲಿ ಹಿಪ್ಪುನೇಳೆ. ಅಂದರೆ ನಾವು ಏನು ಮೇವನ್ನು ಒಂದು ಜಾನುವಾರಿಗೆ ಅಥವಾ ಒಂದು ಹಸುಗೆ ಮೇವು ಕೊಡ್ತೀವಿ ಆ ಮೇವಿನಲ್ಲಿ 2% ಮಾತ್ರ ಹಿಪ್ಪುನೇಳೆ ಸೊಪ್ಪನ್ನು ಕೊಡ್ತಕ್ಕಂಥದ್ದು. ಸೊ ಇವನ್ನ ನಾವು ಮೇವುಗಾಗಿ ಬೆಳೀತಕ್ಕಂಥ ಹಸಿರು ಗಿಡ ಮರಗಳು ಅಂತ ಹೇಳ್ತೀವಿ. ಇವನು ಸಹ ನಾವು ಸಾಲಿನ ಸಾಲಿಗೆ 1 ಮೀಟರ್ ಮತ್ತು ಗಿಡದಿಂದ 1 ಮೀಟರ್ ಹಾಕೊಂಡು ಮೇವುಗಾಗಿ ಬೆಳಿಬೇಕಾಗ ಮೇವುಗಾಗಿ ಬೆಳಿವಾಗ ಮಾತ್ರ ನಾವು ಬಹಳ ಹತ್ತಿರಕ್ಕೆ ನಾವು ಗಿಡಗಳನ್ನ ನಾಟಿ ಮಾಡ್ತೀವಿ. ಇಲ್ಲ ಕೆಲವು ರೈತ ಬಂದವರು ಏನ್ ಮಾಡ್ತಾರೆ ಜಮೀನು ಸುತ್ತ ಇದನ್ನ ಹಾಕೊಂಡು ಮರವಾಗಿ ಬೆಳೆ ಬಿಡ್ತಕ್ಕಂಥದ್ದು. ಬಟ್ ಇದನ್ನ ನೀವು ಹಾಕಿದ ಮೇಲೆ ನೀವು 4 ಅಡಿ ಬಂದ ತಕ್ಷಣ ನೀವು ಕಟಾವು ಮಾಡಬೇಕು. ಅದನ್ನ ನೀವು ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಮರ ಆಗುತ್ತೆ, ನೀವು ಕಟಾವು ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾದಂಥ ಕೆಲಸ. ಸೊ 4 ಅಡಿ ಬಂದ ತಕ್ಷಣ ಕಟಾವು ಮಾಡ್ಬಿಟ್ಟು ತದನಂತರ ಪ್ರತಿ 40-50 ದಿನಕ್ಕೆ ನೀವು ಅಲ್ಲಿ ಬರ್ತಕ್ಕಂಥ ಕೌಲುಗಳನ್ನು ಕಟಾವು ಮಾಡಿ ಮೇವಿಗೋಸ್ಕರ ಬಳಸ್ತಕ್ಕಂಥದ್ದು. ಇನ್ನೊಂದು ನೀವು ಕುಸ್ಕಿ ಜಮೀನಲ್ಲಿ ಹಸಿರು ಮೇವಿನ ಗಿಡ ಮರಗಳು ಬಳಸಬೇಕಂದ್ರೆ ನಾವು ಈಗ ಎಬ್ಬೇವಿದೆ, ಮಿಲಿಯದುಬಿ ಅಂತೇಳಿ ನಾವು ಕರಿತೀವಿ, ಅದ್ರ ಜೊತೆ ಸುಬಾಬುಲಿದೆ. ಎಬ್ಬೇವು ಸುಬಾಬುಲ್ನ ಅಂತಂದ್ರೆ ನಾವು ಜಾನುವಾರುಗಳಿಗೆ ಎಷ್ಟು ಮೇವನ್ನು ಕೊಡ್ತೀವಿ ಅದರಲ್ಲಿ 5% ಮಾತ್ರ ನಾವು ಇವುಗಳನ್ನ ಕೊಡಬೇಕಾಗುತ್ತೆ, ಜಾಸ್ತಿ ಕೊಡಕ್ ಹೋಗ್ಬಾರ್ದು. ಈ ರೀತಿ ನಮಗೆ ಸಾಕಷ್ಟು ಮೇವಿನ ಬೆಳೆಗಳಿದೆ. ಪ್ರತಿ ವರ್ಷ ರೈತ ಬಾಂಧವರಿಗೆ ಅದನ್ನ ನಾವು ಪ್ರತ್ಯಕ್ಷವಾಗಿ ತೋರಿಸ್ಬೇಕಂತೇಳಿ ಸುಮಾರು 70 ರೀತಿಯ ಮೇವಿನ ಬೆಳೆಗಳನ್ನ ನಾವು ವಲಯ ಕೃಷಿ ಸಂಶೋಧನ ಕೇಂದ್ರದಲ್ಲಿ ರೈತರಿಗೋಸ್ಕರ ಪ್ರಾತ್ಯಕ್ಷಿಕೆಯನ್ನ 365 ದಿನ ಸಹ ನೀವು ನೋಡಬಹುದು ಈ ಬೆಳೆಗಳನ್ನು. ಸೊ ಅಂತ ಒಂದು ಪ್ರಾತ್ಯಕ್ಷಿಕೆಯನ್ನ ನಾವು ಏರ್ಪಡಿಸ್ತೀವಿ. ಇದ್ರ ಜೊತೆಗೆ ನಾವು ಅಜೋಲ ಬೆಳೀತಕ್ಕಂಥ ವಿಧಾನಗಳು ಮತ್ತು ರಸಮೇವು ತಯಾರಿಸ್ತಕ್ಕಂಥ ವಿಧಾನಗಳು ಆ ವಿಧಾನಗಳನ್ನು ಸಹ ನಾವು ಪ್ರಾತ್ಯಕ್ಷಿಕವಾಗಿ ಆ ಒಂದು ಕೃಷಿ ಮೇಳದಲ್ಲಿ ನಾವು ತೋರಿಸ್ತಿರ್ತೀವಿ. ಮತ್ತು ನಮ್ಮ ಸಂಶೋಧನಾ ಕೇಂದ್ರದಿಂದ ಹೊಸದಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ಕಳೆದ ಸಾಲಿನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ತಳಿಗಳು ಮತ್ತು ತಾಂತ್ರಿಕತೆಗಳನ್ನು ಪ್ರತ್ಯೇಕವಾಗಿ ನಾವು ಪ್ರಾತ್ಯಕ್ಷಿಕ ಮೂಲಕ ರೈತ ಬಾಂಧವರಿಗೆ ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಈಗ ಕಳೆದ ಬಾರಿ ನಾವು ಸೀಮೌಲ್ನಲ್ಲಿ PBN 342 ಅಂತೇಳಿ ಅಂದರೆ ಪಂಜಾಬಿನ ತಳಿಗಳನ್ನು ನಮ್ಮ ಒಂದು ರಾಜ್ಯಕ್ಕೆ ನಾವು ಶಿಫಾರಸು ಮಾಡಿದ್ವಿ. ಅದೇ ರೀತಿ ತಾಂತ್ರಿಕ ಅಂತ ಬಂದಾಗ ನೇಪೇರು ಹುಲ್ಲಿನ ನಡುವೆ ಬೇಲಿ ಮೆಂತೆ ಅಂತ ಹೇಳಿದ್ನಲ್ಲ, 7 ಸಾಲು ನೇಪೇರು ಹುಲ್ಲಿನ ನಡುವೆ ಅಂದರೆ 7 ಜೋಡಿ ಸಾಲು ನೇಪೇರು ಹುಲ್ಲಿನ ನಡುವೆ 5 ಸಾಲು ಬೇಲಿ ಮೆಂತೆ ಬೆಳೆಯೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ಈ ನಾವು ಗ್ರಾಸ್ ಲೆಗ್ಯೂಮ್ ಮಿಕ್ಸ್ಚರ್ ಅಂದಾಗ ಅಂದರೆ ಯಾವತ್ತು ರೈತ ಬಾಂಧವರು ಏಕದಳ ಮೇವಿನ ಜೊತೆಗೆ ದ್ವಿದಳ ಮೇವನ್ನು ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆದಾಗ ನಾವೇನು ಪಶು ಆಹಾರಕ್ಕೆ ನಾವೇನು ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಅಂದರೆ ನಮ್ಮ ಹಾಲಿನ ಉತ್ಪನ್ನದಲ್ಲಿ ಬಂದಂಥ ಲಾಭದಲ್ಲಿ ಸುಮಾರು 60% ನಾವು ವಾಪಸ್ ಪಶು ಆಹಾರಕ್ಕೆ ಇವತ್ತು ನಾವು ಖರ್ಚು ಮಾಡ್ತಿದ್ದೀವಿ. ಅದರಲ್ಲಿ ಸುಮಾರು ನಾವು 40% ಉಳಿತಾಯನ ಮಾಡ್ತಕ್ಕಂಥ. ಅದಕ್ಕೆ ನಾವು ರೈತ ಬಾಂಧವರು ಇವತ್ತು ಹೇಳ್ತಕ್ಕಂಥದ್ದು ಏನಂತಂದರೆ, ಎಲ್ಲ ರೈತ ಬಾಂಧವರು ಸಹ ಪರಿಪೂರ್ಣವಾಗಿ ನೀವು ಏಕದಳ ಮೇವಿನ ಬೆಳೆ ಬೆಳೆಯ ಬದಲು ಆ ಏಕದಳ ಮೇವಿನ ಬೆಳೆಯಲ್ಲೇ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಸೊಪ್ಪಿನ ಜಾತಿ ಮೇವಿನ ಬೆಳೆಯನ್ನು ಬೆಳೆಯೋದ್ರಿಂದ ಸಮತೋಲನ ರೀತಿಯಲ್ಲಿ ಜಾನುವಾರುಗಳಿಗೆ ಮೇವನ್ನು ಒದಗಿಸಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ರೈತ ಬಾಂಧವರು ನಮ್ಮೊಂದು ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಮಾಡಿ, ನಿಮ್ಗೆ ಯಾವ ರೀತಿ ಮೇವಿನ ಬೆಳೆ ಬೇಕು ಪ್ರತ್ಯಕ್ಷವಾಗಿ ನೀವೇ ನೋಡಿ ನಿಮ್ಗೆ ಯಾವ ರೀತಿ ಮೇವಿನ ಬೆಳೆ ಬೇಕಾದ್ರೆ ನೀವು ಆಯ್ಕೆನ ಮಾಡ್ಕೊಬೋದು. ಮತ್ತೆ ಮೇವಿನ ಬೀಜಗಳ ಲಭ್ಯತೆ ಅಂತ ಬಂದಾಗ ನಮ್ಮ ಜಿ ಕೆ ವೇಕೆಲ್ಲಿದೆ, ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇರ್ತವೆ. ಮತ್ತೆ ನಾವು ಬಂದಂಥ ರೈತರಿಗೆ ಬಹುವಾರ್ಷಿಕವಾದಂಥ ನಾವು ಮೇವಿನ ಬೆಳೆಗಳಂತ ನಿಮ್ಗೆ ಹೇಳಿದೆ, ಅದು ಸೀಮೆ ಹುಲ್ಲಿರ್ಬೋದು, ಗಿನಿ ಹುಲ್ಲಿರ್ಬೋದು, ಅಂಜನ್ ಹುಲ್ಲಿರ್ಬೋದು, ಸಿಗ್ನಲ್ ಹುಲ್ಲು, ಇಂಥವನ್ನ ಬೇರುಗಳನ್ನು ನಾವು ಕೊಡ್ತಾ ಇರ್ತೀವಿ, ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಕೊಡ್ತೀವಿ. ಮತ್ತೆ ಕಡ್ಡಿಗಳನ್ನು ಬಲಿತಿರ್ತಕ್ಕಂಥ ಕಡ್ಡಿಗಳನ್ನು ಸಹ ಕೊಡ್ತಿರ್ತೀವಿ. ಕೆಲವು ಸಂದರ್ಭದಲ್ಲಿ ಅಲ್ಪ ಮಟ್ಟದಲ್ಲಿ ಸ್ವಲ್ಪ ಬಿತ್ತನೆ ಬೀಜನೂ ಸಹ ನಾವು ಕೊಡ್ತಾ ಇರ್ತೀವಿ. ಮೇವಿನ ಬೆಳೆ ಅಂತಿದ್ದಾಗೇನೆ ರೈತರು ಆಲೋಚನೆ ಮಾಡೋದು, ಇದು ಬರೀ ಹಸು ಸಾಕಿರೋರು ಮಾಡ್ಕೋಬೇಕಾಗಿರೋದು ನಮ್ಗೆ ಯಾಕೆ ಅಂದ್ರೆ, ತಾವೇ ಹೇಳದ ಹಾಗೆ ಕುರಿ ಮೇಕೆ ಮೊಲ ಈ ತರ ಬಹಳಷ್ಟು ಬಾತ್ಕೋಳಿ ಅಲ್ವಾ. ಈಗ ಹೇಳಿ ಸರ್, ಈಗ ಮೇವಿನ ಬೆಳೆಗಳಿಗೆ ಸಂಬಂಧಪಟ್ಟಂತ ಏನೇನು ಸಂಶೋಧನೆಗಳು ನಿಮ್ಮಲ್ಲಿ ನಡೀತಾ ಇದ್ದಾವೆ, ಇದಕ್ಕಾಗಿ ಪ್ರತ್ಯೇಕವಾದ ವಿಭಾಗ ಇದೆಯಾ? ಮತ್ತೆ ತಾವೇ ಹೇಳಿದ್ರಿ ಒಂದು 365 ದಿವಸನೂ ರೈತರು ಬಂದು ನೋಡುವಂತಹ ಒಂದು ಪ್ರಾತ್ಯಕ್ಷಿಕೆ ತಾವು ಮಾಡಿದಿರಿ ಅಂತ, ಅದಕ್ಕೇನಾದ್ರೂ ವಿಶೇಷವಾದ ಅವಾರ್ಡು ಬಹುಮಾನ ಏನಾದ್ರು ತಾವು ತಗೊಂಡಿದ್ದೀರಾ ಏನು? ಈಗ ತಾವು ಹೇಳಿದಂಗೆ ನಮ್ಮಲ್ಲಿ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ ಮೇವು ಬೆಳೆ ಅಂತಾನೆ, ಅಂದ್ರೆ ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಜೆಕ್ಟ್ ಅಂತೇಳಿ, ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮಾತ್ರ ಇರತಕ್ಕಂಥದ್ದು. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಅಂದ್ರೆ ಮೇವಿನ ಬೆಳೆ ಬಗ್ಗೆ ಅಖಿಲ ಭಾರತ ಮಟ್ಟದಲ್ಲಿ ಇರತಕ್ಕಂಥ ಸಂಶೋಧನಾ ಕೇಂದ್ರ ಒಂದು ಪ್ರಾಯೋಜನೆಯನ್ನು ನಮ್ಮ ಒಂದು ಸಂಶೋಧನಾ ಕೇಂದ್ರ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಪ್ರಮುಖ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಬೇರೆ ಬೇರೆ ರಾಜ್ಯದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ತಳಿಗಳನ್ನ ತಂದು ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ಪರೀಕ್ಷೆ ಮಾಡ್ತೀವಿ. ಅಂದ್ರೆ ಇದು ನಮ್ಮ ರಾಜ್ಯಕ್ಕೆ ಸೂಕ್ತ ಆಗುತ್ತಾ ಇಲ್ವಂತಕ್ಕಂಥದ್ದು ಒಂದು ಅಧ್ಯಯನ. ಎರಡನೇದು ನಾವೇನೇ ಹೊಸ ಹೊಸ ತಳಿಗಳನ್ನ ಮುಂದಿನ ವರ್ಷಗಳಲ್ಲಿ ಹೊಸ ಮುಸ್ಕಿನ ಜೋಳ ತಳಿಗಳನ್ನ ತರಕ್ಕೆ ಪ್ರಯತ್ನ ಪಡ್ತೀವಿ. ಆಲ್ರೆಡಿ ನಾವು ಈಗ ರಾಷ್ಟ್ರಮಟ್ಟದಲ್ಲಿ ಅಧಿಕ ಇಳುವರಿ ಕೊಡ್ತಕ್ಕಂಥ ಉತ್ತಮ ಗುಣಮಟ್ಟವನ್ನು ಹೊಂದಿರತಕ್ಕಂಥ 3 ಅಲಸಂದೆ ತಳಿಗಳನ್ನು ನಾವು ಬಿಡುಗಡೆಯನ್ನ ಮಾಡಿದ್ವಿ. ಒಂದು ಬೇರೆ ರಾಜ್ಯದಿಂದ ಪ್ರಚಲಿತ ಇರತಕ್ಕಂಥ ತಳಿಗಳನ್ನ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಪರೀಕ್ಷಿಸಿ ಅದು ನಮ್ಮ ರಾಜ್ಯಕ್ಕೆ ನಮ್ಮ ಒಂದು ಪ್ರದೇಶಕ್ಕೆ ಸೂಕ್ತವಾಗುತ್ತಾ ಅಂತ ಕಂಡಿಡಿರ್ತಕ್ಕಂಥದ್ದು ಒಂದು ವಿಧಾನ. ಇನ್ನೊಂದು ನಮ್ಮಲ್ಲೇ ಸಂಶೋಧನೆ ಮಾಡಿ ನಾವೇ ಹೊಸ ಹೊಸ ತಳಿಗಳನ್ನ ಕಂಡಿಡಿರ್ತಕ್ಕಂಥದ್ದು ಎರಡನೇ ವಿಧಾನ. 3 ವಿಧಾನ ಅನ್ನು ತಾಂತ್ರಿಕತೆಗೆ ಬಂದಾಗ ಕಡಿಮೆ ಪ್ರದೇಶದಲ್ಲಿ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಬಳಕೆ ಮಾಡಿಕೊಂಡು ಕಡಿಮೆ ಪರಿಕರಗಳನ್ನು, ಈಗ ಉದಾಹರಣೆ ಕಡಿಮೆ ರಸಗೊಬ್ಬರಗಳು ಬಳಸ್ತಕ್ಕಂಥದ್ದು, ರೈತರು ತಮ್ಮಲ್ಲಿರ್ತಕ್ಕಂಥ ಕೊಟ್ಟೆ ಗೊಬ್ಬರಗಳನ್ನು ಬಳಸ್ಕೊಂಡು ಯಾವ ರೀತಿ ಅಧಿಕ ಇಳುವರಿ ಪಡೀತಕ್ಕಂಥ, ಯಾಕಂದ್ರೆ ಈ ಮೇವು ಅಂದ ತಕ್ಷಣ ಹೈನುಗಾರಿಕೆ ಇವೆರಡು ಸಹ ನಿಕಟವಾದಂಥ ಸಂಬಂಧ ಹೊಂದಿರ್ತವೆ. ಅತಿಯಾಗಿ ನಾವು ರಸಗೊಬ್ಬರಗಳಿಗೆ ಅವಲಂಬಿತ ಆಗ್ತಕ್ಕಂಥದ್ದನ್ನು ನಾವು ಖಂಡಿತ ಇಲ್ಲಿ ಕಡಿಮೆ ಮಾಡಬಹುದು. ಯಾಕಂದ್ರೆ ಹಸು ಸಾಕಿರ್ತಕ್ಕಂಥ ರೈತರು ಕೊಟ್ಟಿಗೆಯಿಂದ ಬರ್ತಕ್ಕಂಥ ಗಂಜಲ ಇರ್ಬೋದು, ಅಲ್ಲಿಂದ ಬರತಕ್ಕಂಥ ವೇಸ್ಟ್ ಅನ್ನ ನೇರವಾಗಿ ನಾವು ಮೇವಿಗೆ ಬಳಸೋದೇ ಆದರೆ ಖಂಡಿತವಾಗಿ ನಾವು ಹೊರಗಡೆಯಿಂದ ತರ್ತಕ್ಕಂಥ ರಸಗೊಬ್ಬರಗಳನ್ನು ಕಡಿಮೆ ಮಾಡ್ಕೊಂಡು ಉತ್ತಮವಾದಂಥ ನಾವು ಮೇವನ್ನು ನಾವು ಪಡೆಯಬಹುದು. ಸೊ ಹಂಗಾಗಿ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ತಳಿಗಳನ್ನು ತಂದು ನಮ್ಮಲ್ಲಿ ಪರೀಕ್ಷೆ ಮಾಡಿ ನಮ್ಮ ಒಂದು ಪ್ರದೇಶ ಸೂಕ್ತ ಆಗ್ತಕ್ಕಂಥದ್ದನ್ನ ಕಂಡುಹಿಡಿದು ಅದನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥದ್ದು ಒಂದು. ಏನು ನಮ್ಮಲ್ಲೇ ಸಂಶೋಧನೆ ಮಾಡಿ ಹೊಸ ಹೊಸ ತಳಿಗಳನ್ನು ಕಂಡಿಡ್ತಕ್ಕಂಥದ್ದು, ತಾಂತ್ರಿಕತೆಗಳನ್ನು ಕಂಡಿಡಿತಕ್ಕಂಥದ್ದು ಇದು ಎರಡನೇದು. ಮತ್ತೆ ಕಡಿಮೆ ಪ್ರದೇಶದಲ್ಲಿ ರೈತ ಯಾವ ತರ ಏಕದಳ ಮತ್ತು ದ್ವಿದಳ ಎರಡನ್ನೂ ಸಹ ಮಿಶ್ರ ಬೆಳೆ ಅಥವಾ ಅಂತರ ಬೆಳೆಗೆ ಬೆಳೆದಾಗ ಸಮತೋಲನ ರೀತಿಯಲ್ಲಿ ನಾವು ಮೇವನ್ನು ಸುಲಭವಾಗಿ ನಾವು ಜಾನುವಾರಿಗೆ ಒದಗಿಸಿದ್ರೆ ಪಶು ಆಹಾರಕ್ಕೆ ನಾವು ಖರ್ಚು ಮಾಡತಕ್ಕಂಥ ಒಂದು ಹಣವನ್ನು ನಾವು ಕಡಿಮೆ ಮಾಡಿ ಅಧಿಕ ಹಾಲಿನ ಉತ್ಪನ್ನವನ್ನು ಪಡೆಯಬಹುದು. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ 365 ದಿನವೂ ಸಹ ಸುಮಾರು ನಾವು 70 ರೀತಿಯ ಮೇವಿನ ಬೆಳೆ ನೋಡಬಹುದು ಅಂತ ಹೇಳಿದೆ. ಕಳೆದ 30-31 ಜುಲೈನಲ್ಲಿ ರಾಂಚಿನಲ್ಲಿ ಬಿಹಾರದಲ್ಲಿ ಒಂದು ರಾಷ್ಟ್ರಮಟ್ಟದ ಒಂದು ಕಾರ್ಯಾಗಾರದಲ್ಲಿ ಉತ್ತಮವಾದಂಥ ಫಾರೆಸ್ಟ್ ಗಾರ್ಡನ್ ಅಂತ ಹೇಳ್ತೀವಿ, ಫಾರೆಸ್ಟ್ ಗಾರ್ಡನ್ ಅಂತಂದ್ರೆ ಮೇವಿನ ಬೆಳೆಗಳ ಒಂದು ತೋಟ ಅಂದ್ರೆ ನಾವು ಏನು 70-75 ವಿವಿಧ ರೀತಿಯ ಮೇವಿನ ಬೆಳೆಗಳನ್ನು ನಾವು ಮೇಂಟೈನ್ ಮಾಡಿದ್ರೆ ಅದಕ್ಕೋಸ್ಕರ ನಮಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿನೂ ಸಹ ಐಸಿಆರ್ನವರು ನಮಗೆ ಕೊಟ್ಟಿರ್ತಾರೆ. ಈಗ ಏನೇನು ಚಟುವಟಿಕೆಗಳು ಮಾಡ್ತೀರಿ ಹೇಳಿ ಸರ್? ಈಗ ರೈತರು ಬಂದು ತಿಳ್ಕೋಬಹುದಾದಂತಹ ಏನಾದ್ರೂ ಕಾರ್ಯಕ್ರಮಗಳು ನಡೀತಾ ಇದ್ರೆ ಏನೇನು ನಡೆಸ್ತಾರೆ? ಮೇವಿನ ಬೆಳೆಗಳ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕಟಾವಿನ ಸಮಯ ಅಂತೇಳಿ, ಈಗ ಮುಸ್ಕಿನ ಜೋಳ 30 ಹಾಲು ತುಂಬಿರಬೇಕಂತ ನೋಡಿದಾಗ ಜೋಳದಲ್ಲಿ ಪರಿಪೂರ್ಣವಾಗಿ ಹೂ ಬಂದಿರುತ್ತದೆ, ಸಜ್ಜೆನಲ್ಲೂ ಸಹ ಹೂ ಬಂದಿರುತ್ತದೆ. ಅಂದ್ರೆ ರೈತ ಬಾಂಧವರಿಗೆ ಸಕಾಲದಲ್ಲಿ ಅದು ಸರಿಯಾದ ಸಮಯದಲ್ಲಿ ಅಂದ್ರೆ ಸರಿಯಾದ ಸ್ಟೇಜ್ ಅಂತ ಹೇಳ್ತೀವಿ ನಾವು, ಕಟಾವಿನ ಸಮಯಕ್ಕೆ ಸರಿಯಾದ ಸ್ಟೇಜ್ ಇರಬೇಕು, ಅದು ಎಷ್ಟು ಬೆಳೀತದೆ ಅಂತ ರೈತ ನೋಡಬೇಕು. ಅವು ಇದನ್ನು ವೈಜ್ಞಾನಿಕ ರೀತಿಯಲ್ಲಿ ಬೆಳೆದಾಗ ಯಾವ ರೀತಿ ಬೆಳೀತದೆ, ಅದು ಬೆಳವಣಿಗೆ ಯಾವ ರೀತಿ ಇರ್ತದೆ ಬೆಳವಣಿಗೆ, ಮತ್ತೆ ಅದು ನಾವು ಈಗ ಸೀಮೆ ಹುಲ್ಲು ನೋಡಿದಾಗ ಅದು ಸೋಂಕು ಇರ್ತದ ಸೋಂಕು ಇರೋದಿಲ್ವೋ, ಅದು ಹೂ ಬಂದಿರ್ತದೆ ಹೂ ಬಂದಿರೋದಿಲ್ವೋ, ಕಡ್ಡಿ ಬಲ್ತಿರ್ತದ ಕಡ್ಡಿ ಬಂದಿರೋದಿಲ್ವೋ, ಇವೆಲ್ಲ ಅಂಶವನ್ನು ಗಮನದಲ್ಲಿಟ್ಕೊಂಡು ನಾಟಿ ಕಾರ್ಯಕ್ರಮವನ್ನು ಬಿತ್ತನೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತೀವಿ. ಬಹುವಾರ್ಷಿಕ ಮೇವಿನ ಬೆಳೆಗಳಾದರೆ ನಾವು ಮೊದಲು ಹೇಳದಂಗೆ 365 ದಿನ ಅದನ್ನು ರೆಡಿ ಮಾಡಿರ್ತೀವಿ. ಏಕದಳ ಬೆಳೆಗಳಾದರೆ ಅದು ಹೂ ಬರೋ ಟೈಮ್ ಕರೆಕ್ಟಾಗಿ ಹೂ ಬಂದಿರಬೇಕು. ಈ ಉದಾಹರಣೆ ಅಲಸಂದೆ ಮತ್ತು ಮುಸ್ಕಿನದೊಳ ಎರಡನ್ನೂ ಸಹ ಒಂದೇ ಸಲ ಬಿತ್ತನೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲಸಂದೆ 45 ದಿನಕ್ಕೆ ಹೂ ಬರ್ತದೆ, ಮುಸ್ಕಿನದೊಳ 35 ಅಲ್ ತುಂಬ ಅಂತಂದಾಗ ನಾವು ಸ್ವಲ್ಪ ಬೇಗ ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಆ ರೀತಿ ನಾವು ಗಮನದಲ್ಲಿ ಇಟ್ಕೊಂಡು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ಅಂದ್ರೆ ರೈತರು ಯಾವಾಗ ಬಂದರೂ ನಿಮ್ಮ ವಿಭಾಗದಲ್ಲಿ ಒಂದಲ್ಲ ಒಂದು ಚಟುವಟಿಕೆ ನಡೀತಾ ಇರುತ್ತೆ. ಖಂಡಿತ. ಈಗ ತಾವು ಬಿತ್ತನೆ ಒದಗಿಸ್ತೀವಿ ಅಂತ ಹೇಳಿದ್ರಿ ಅಲ್ವಾ, ಅಂದ್ರೆ ಅದನ್ನ ಎಕರೆಗಟ್ಟಲೆ ತಾವು ಕೊಡಲ್ಲ ಅಂತ ಅನ್ಸುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಕೊಡಬಹುದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ನಾನು ಮೊದಲು ಹೇಳದಂಗೆ ಈ ಬಹುವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಬಲ್ತಿರ್ತಕ್ಕಂಥ ಕಡ್ಡಿಗಳು ಅಥವಾ ಬೇರ್ಗಳನ್ನು, ಯಾಕಂದರೆ ಈ ಬಹುವಾರ್ಷಿಕ ಬೆಳೆಗಳು ಈಗ ಸೀಮೆ ಹುಲ್ಲು, ಗಿನಿ ಹುಲ್ಲು, ಸಿಗ್ನಲ್ ಹುಲ್ಲು, ರೋಡ್ಸ್ ಹುಲ್ಲು ಮತ್ತು ಅಂಜನ ಹುಲ್ಲು, ಇವನ್ನ ನಾವು ಸೀಮೆ ಹುಲ್ಲುಗಳನ್ನ ಹೊರತುಪಡಿಸಿ ಈ ಬೇರೆ ಹುಲ್ಲುಗಳನ್ನ ನಾವು ಬೀಜದಿಂದನೂ ಪ್ರಸಾರ ಮಾಡ್ಬೋದು ಮತ್ತು ಬೇರು ಮತ್ತು ಕಡ್ಡಿಗಳಿಂದನೂ ಪ್ರಸಾರ ಮಾಡ್ಬೋದು. ಈಗ ಉತ್ತಮವಾದಂಥ ನಾವು ಬಹುವಾರ್ಷಿಕ ಮೇವಿನ ಬೆಳೆ ಅಂದಾಗ ಒಬ್ಬ ರೈತ ಮಂತ ಅಂದಾಗ ನಾವು ಒಂದು ಸುಮಾರು 300-400 ಬೇರುಗಳನ್ನ ಕೊಡ್ತೀವಿ. ಆ ರೈತ ಬೇರನ್ನು ತಗೊಂಡು ಹಾಕೊಂಡ್ರೆ 70 ದಿನಕ್ಕೆ ಅದು ಮೊದಲನೇ ಕಟಾವು ಬರ್ತದೆ. ಅವನು ಕಟಾವು ಮಾಡಿದಾಗ ನಾವು ಕೊಟ್ಟಿರ್ತಕ್ಕಂಥ ಒಂದು ಬೇರು ಅಂದ್ರೆ ಅವನು ಒಂದು ಗುಣಿನಲ್ಲಿ 2-3 ಬೇರು ಹಾಕಿರ್ತಾನೆ. ಆ ಮೂರು ಸುಮಾರು 20-25 ಬುಡಗಳಿರ್ತವೆ ಅಲ್ಲಿ, ಅಂದ್ರೆ ಅದು ಕೌಲನ್ನು ಹೊಡೆದಿರ್ತದೆ. ಅದನ್ನ ಅವರು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಒಂದು ವಿಧಾನ, ಯಾಕಂದ್ರೆ ನಾವು 1,000 ಅಥವಾ 2,000 ಗಟ್ಟಲೆ ಹೊಸ ಹೊಸ ತಳಿಗಳನ್ನ ಕೊಡೋದಿಲ್ಲ. ಸೊ ನಾವು ಯಾವ ತಳಿಗಳನ್ನ ಬಿಡುಗಡೆ ಮಾಡ್ತೀವಿ ಆ ತಳಿಗಳನ್ನು ನಾವು ರೈತರಿಗೆ 2,000-3,000 ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕೊಂಡಿರ್ತೇವೆ ರೈತರಿಗೆ ಉಚಿತವಾಗಿ ಕೊಡ್ತೀವಿ. ನಾವು ಈ ಬೀಜದಿಂದ ಪ್ರಸಾರ ಆಗ್ತಕ್ಕಂಥವಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಬೀಜೋತ್ಪಾದನಾ ಕಾರ್ಯಕ್ರಮವನ್ನು ಕೈಗೊಂಡಿರ್ತೀವಿ. ನಮ್ಮಲ್ಲೂ ಸಹ ಬೀಜೋತ್ಪಾದನಾ ಕಾರ್ಯಕ್ರಮ ನಡೀತಾ ಇರ್ತದೆ. ಮತ್ತೆ ನಮ್ಮ GKVKನಲ್ಲೂ ಸಹ ರಾಷ್ಟ್ರೀಯ ಬೀಜ ನಿಗಮ ಅಂತ ಐತೆ, ರಾಷ್ಟ್ರೀಯ ಬೀಜೋತ್ಸವ ಬೀಜ ನಿಗಮ ಅಂತ. ಅವರು ಸಹ ರೈತ ಬಾಂಧವರ ಅಂದ್ರೆ ರೈತ ಮತ್ತು ವಿಜ್ಞಾನಿಗಳ ಒಡನಾಡಿ, ಅಂದ್ರೆ ರೈತರ ಜಮೀನಿನಲ್ಲಿ ನಾವು ಬೀಜೋತ್ಪಾದನೆಯನ್ನು ಕೈಗೊಂಡು ಅದನ್ನು ಬೀಜೋತ್ಪಾದನೆ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಬೀಜ ನಿಗಮ ಅಂತಿದೆ. ನಮ್ಮ ಇಲ್ಲಿ ಮೈಸೂರಿನಲ್ಲಿ ಬಂಡಿಪಾಳ್ಯದಲ್ಲಿದೆ, ಅಥವಾ ಕರ್ನಾಟಕ ರಾಜ್ಯ ಬೀಜ ನಿಗಮ ಇದೆ. ಸೊ ಈ ತರ ಕೆಲವೊಂದಿದೆ, ಮತ್ತೆ ಕೆಲವೊಂದು ಪ್ರೈವೇಟ್ ಸಂಸ್ಥೆಗಳು ಸಹ ಬೀಜಗಳನ್ನ ಮಾರ್ತಾ ಇದೆ. ಈಗ ಮೇವಿನ ಬೀಜಗಳನ್ನ ಬೆಳೆಸ್ಕೊಡ್ತೀನಿ ಅಂತ ರೈತರನ್ನು ತಾವು ಪ್ರೋತ್ಸಾಹಿಸ್ತೀರಾ? ಖಂಡಿತ. ನಾವು ಅದನ್ನ ಮೊದಲೇ ಅದಕ್ಕೆ ಒಂದು ನಿಖರವಾದಂತಹ ಒಂದು ಬೆಲೆ ನಿಗದಿ ಮಾಡಿರ್ತೀವಿ. ಸೈಂಟಿಸ್ಟ್ ಫಾರ್ಮರ್ಸ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಅಂತ ಇರ್ತದೆ, ರೈತ ಮತ್ತು ವಿಜ್ಞಾನಿಗಳ ಒಂದು ಒಡಂಬಡಿಕೆ, ಒಡಂಬಡಿಕೆ ಆಧಾರದ ಮೇಲೆ ನಾವು ಬೀಜ ಉತ್ಪನ್ನ ಮಾಡ್ತಕ್ಕಂಥದ್ದು. ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮಾಡ್ತಕ್ಕಂಥ ಬೀಜದ ಜೊತೆಗೆ ನಾವು ರೈತರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಬೀಜೋತ್ಪಾದನಾ ಕಾರ್ಯಕ್ರಮವನ್ನು ಕೈಗೊಳ್ತೀವಿ. ಅಂದ್ರೆ ಅವರಿಗೆ ನೀರಿನ ವ್ಯವಸ್ಥೆ ಇರಬೇಕಾ? ಹೇಗೆ ಅದಕ್ಕೆ ಪ್ರಿರಿಕ್ವಿಸಿಟ್ಸ್ ಏನಾದ್ರು ಇರುತ್ತಾ? ಖಂಡಿತ ಖಂಡಿತ. ಅದಕ್ಕೆ ಯಾಕಂದ್ರೆ ಬೀಜೋತ್ಪಾದನೆ ಅಂದ ತಕ್ಷಣ ನೀರಿನ ವ್ಯವಸ್ಥೆ ಅಂತೂ ಇರಲೇಬೇಕಾಗುತ್ತೆ, ಯಾಕಂದ್ರೆ ಮಳೆಯಾಶ್ರಯ ನಂಬಿ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾದಂತಹ ಕೆಲಸ. ಅಂದ್ರೆ ಎಷ್ಟೋ ಬೆಳೆಗಳು ಮಳೆಯಾಶ್ರಯದಲ್ಲೂ ಬೆಳಿಬಹುದು ಅಂತ ತಾವು ಹೇಳ್ತೀರಲ್ಲ. ಅಂದ್ರೆ ಮೇವಿಗಾಗಿ ಬೆಳೆದಾಗ ಮಳೆಯಾಶ್ರಯದಲ್ಲಿ ಬೆಳಕಬಹುದು, ಬೀಜ ಅಂತ ಬಂದಾಗ ಗುಣಮಟ್ಟದ ಬೀಜ ಬೇಕು ಅಂದಾಗ ಸಾಮಾನ್ಯವಾಗಿ ನೀರಾವರಿ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು ಸೂಕ್ತ. ಕೆಲವೊಂದು ಬೆಳೆ ಈಗ ಸಜ್ಜೆ ಅಂತ ಹೇಳಿದೆ, ಇದು ಬರವನ್ನು ತಡೆಯತಕ್ಕಂಥ ಬೆಳೆ. ಜೋಳ, ಗೋವಿನ ಜೋಳ ಇಂಥವನ್ನೆಲ್ಲ ನಾವು ಮಳೆಯಾಶ್ರಯದಲ್ಲೇ ನಾವು ಬೆಳಕೊಂಡು ಬೀಜ ಉತ್ಪಾದನೆ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ ರೈತ ಉತ್ಪಾದಕರ ಕಂಪನಿ. ಡಾಕ್ಟರ್ ಬಿಜಿ ಶೇಖರ್ ಅವರೇ, ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ದೂರವಾಣಿ ಸಂಖ್ಯೆ 9900688898. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9900688898. ಮತ್ತೊಮ್ಮೆ 9900688898. ನನ್ನ ದೂರವಾಣಿ ಸಂಖ್ಯೆ ಯಾವಾಗಲೂ ಬೆಳಿಗ್ಗೆ 7 ರಾತ್ರಿ 10 ತನಕನೂ ಸಹ ರೈತ ಬಾಂಧವರಿಗಾಗಿ ತೆರೆದಿರ್ತದೆ. ದಯವಿಟ್ಟು ರೈತ ಬಾಂಧವರು ದೂರವಾಣಿ ಮುಖಾಂತರ ಸಂಕೋಚ ಇಲ್ಲದೇನೆ ನನ್ನ ಸಂಪರ್ಕಿಸಬಹುದು.